ರಾಜ್ಯದಲ್ಲಿ 1 ಲಕ್ಷ ಹೆಕ್ಟೇರ್ ಅರಣ್ಯ ಸಂಪತ್ತು ವೃದ್ಧಿಗೆ ಒತ್ತು, ಸಚಿವ ಈಶ್ವರ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಬಂಟರಹಳ್ಳಿಯ ಪ್ರಗತಿಪರ ಕೃಷಿಕ ಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15 ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಬಂಟರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೃಷ್ಣೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷ್ಣೇಗೌಡರ ಒಂದು ಕೃಷಿಯ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣೇಗೌಡ್ರೆ. ಸರ್ ನಮಸ್ಕಾರ. ಎಷ್ಟಾಯ್ತು ವಯಸ್ಸು ನಿಮಗೆ? ಸರ್ ನಮಗೆ 45 ನಡೀತಿದೆ ಸರ್. 45, 45 ವರ್ಷ ಆಯ್ತು ನಡೀತಾ ಇದೆ. ಹಾಂ ಹಾಂ. ಏನು ಓದಿದ್ರಿ ತಾವು? ಸರ್ ನಾನು SLC ಪಾಸ್ ಆಗಿದೆ ಸರ್. ಮುಂದಕ್ಕೆ ಯಾಕೆ ಓದ್ಲಿಲ್ಲ ಸರ್? ಮುಂದಕ್ಕೆ ನಮಗೆ ಓದಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಓದಿನ ಕಡೆ ನಮಗೆ ಅಷ್ಟು ಆಸಕ್ತಿ ಇರಲಿಲ್ಲ ಸರ್. ಆಸಕ್ತಿ ಇರಲಿಲ್ಲ. ಅದರಿಂದ ನಾವು ಒಂದು ಸ್ವಲ್ಪ ಹೊರಗಡೆ ಬಿದ್ವಿ. ಹೊರಗಡೆ ವ್ಯವಹಾರ ಮಾಡಿ ಹೊರಗಡೆ ವ್ಯವಹಾರ ನಮಗೆ ಕೈ ಹಿಡಿಲಿಲ್ಲ. ಆಮೇಲೆ ನನಗೆ ಮಾಡಿದ್ರು, ಎಜುಕೇಷನ್ ಬಿಟ್ಟ ಒಂದು 21 ವರ್ಷ ಮದುವೆ ಮಾಡಿದ್ರು. ಮದುವೆ ಮಾಡಿದ್ದ ನಾವೇ ಮಾಡ್ದ ನಮ್ಗೆ ಒಡಬೆ ಇದ್ದು, ಒಡಬೆ ಎಲ್ಲ ಮಾರಿ ಬಾಯಿ ಕೊರಿಸ್ದೆ, ಬಾಯಿ ನೀರು ಬರಲಿಲ್ಲ. ನೀರು ಬರಲ್ಲ ಅಂತ ಏನು ಮಾಡಿದ್ರು, ನಾವು ಬೆಂಗಳೂರಿಗೆ ಹೋದ್ವಿ. ಎಂತ ಕಡೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಒಂದು 7-8 ವರ್ಷ ಇದ್ದು 4,000 ದುಡ್ಡು ಮಾಡ್ಕೊಂಡು ಬಂದು ಮನೆ ಕಟ್ಕೊಂಡ್ವಿ. ಮನೆ ಕಟ್ಕೊಂಡು ಆಮೇಲೆ ಬಂದು ಮತ್ತೆ ನಾವ್ಯಾಕೆ ಇಲ್ಲಿ ಜಮೀನು ಅಷ್ಟು ಇಂಟ್ರೆಸ್ಟ್ ಆಗಿ ಬೆಳೆ ನಂಗೆ ಗೊತ್ತಿರಲ್ಲ ಜಮೀನ್ ಬಗ್ಗೆ. ಆಮೇಲೆ ಮಾಡಿದೆ ನಾವು ಸ್ವಲ್ಪ ವ್ಯಾಪಾರಗಳಂತ ಬಿದ್ದೆ. ವ್ಯಾಪಾರದ ಯಾಕಂದ್ರೆ ಕೈ ಹಿಡಿದಿಲ್ಲ. ಆಮೇಲೆ ನಮ್ಮ ಯಾರೋ ಮಾಹಿತಿ ಪ್ರಕಾರ ಸುಬ್ಬೇಗೌಡರು ಅಂದ್ರೆ ಪರಿಚಯ ಆದ್ರು. ಈಗ ನಾವು ಏನ್ ಮಾಡೋದು ಸರ್, ಜ್ವಾಳ ಬೆಳೆಯುವೋ ಅದನ್ನ ವರ್ಕೌಟ್ ಆಗ್ತಾ ಇರಲಿಲ್ಲ. ಅದರಿಂದ ಏನ್ ಮಾಡ್ರಪ್ಪ, ನಿಮ್ಗೊಂದು ಸೊಲ್ಯೂಷನ್ ಮಾಡೋದು. ಒಂದು ಸ್ವಲ್ಪ ಬಂದು ಕರೆದೆ ಸರ್, ಅವ್ರು ಡೈರೆಕ್ಟ್ ಒಬ್ಬ ಮನೆಗೆ ಬಂದ್ರು. ಸರ್ ಹೊಲ್ದ್ರೆ ಅಡಿಕೆ ಬೆಳಿಬೋದ ಅಂತ ಕೇಳಿದೆ ಅಣ್ಣರ್ನ. ಹೌದು ಮಾಡ್ಬೋದು ಮಾಡು ಅಂತ ಅಂದ್ರು. ಮತ್ತೆ ಕರೆಸ್ಬಿಟ್ಟು ಅವರೇ ಬಂದು ಪ್ಲಾನಿಂಗ್ ಅವರೇ ಮಾಡಿದ್ದು, ಸಸಿನ ಅವರ ಹತ್ರ ಕೊಟ್ಟಿದ್ದು, ಮತ್ತೆ ಅವರೇ ನಮಗೆ ಮಾರ್ಗದರ್ಶಿಯಾಗಿ 2 ವರ್ಷ ಸಸಿ ಹಾಕಿ ಇವತ್ತು ನಮಗೆ ಸಹ ತಿಂಗಳಿಗೆ 2 ಸಲ ಬಂದ್ಬಿಟ್ಟು ಹೇಗೆ ಮಾಡಬೇಕು ಏನಂತ ಪ್ರತಿ ಒಂದು ಸಮಯ ಬಂದು ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಓದ್ ಬಿಟ್ಟ ಮೇಲೆ ಏನೇನು ಕೆಲಸ ಮಾಡಿದ್ರಿ ಸರ್? ಓದ್ ಬಿಟ್ಮೇಲೆ ಸರ್ ಲಾರಿ ಕ್ಲೀನರ್ ಹಿಡ್ಕೊಂಡು, ಹೋಟ್ಲು ಸಪ್ಲೈರ್ನ ಹಿಡ್ಕೊಂಡು, ಟೆಲಿಫೋನ್ ಆಫೀಸ ಗುಂಡಿ ತೆಗೆದ ಹಿಡ್ಕೊಂಡು, ಆಮೇಲೆ ಸರ್ ನಾವು ಜ್ವಾಳದ ವ್ಯಾಪಾರನ ಮಾಡಿದ್ದೀವಿ, ಆಲೂಗಡ್ಡೆ ವ್ಯಾಪಾರನ ಮಾಡಿದ್ದೀವಿ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ದೀವಿ, ಅಕ್ಕಿ ಮಂಡಿ ಮೂಟೆನ ಓತಿದ್ದೀವಿ, ಗಾರೆ ಕೆಲಸ ಮಾಡಿದ್ದೀವಿ. ನಾವು ಹೆಚ್ಚಿ ಕೈಮ್ಸ್ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ವಿ ಸರ್. ಒಂದು ಯಾವ್ದಾದ್ರು ಮಾಡ್ಬೋದಾಗಿತ್ತಲ್ಲ, ಯಾಕೆ ಎಲ್ಲದನ್ನು ಮಾಡಿದ್ರಿ? ಮಾಡಿದ ಯಾಕೆ ಯಾವ ನಮ್ಗೆ ಯಾಕೆ ಕೈ ಹಿಡಿದ ಸರ್ ಯಾವ್ದು? ಆಮೇಲೆ ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಲ್ಲಿ ಒಂದು ಸ್ವಲ್ಪ 4-7 ವರ್ಷ ಇದ್ದು ಅಲ್ಲಿಂದ ಬಂದು ನಾವಿಲ್ಲಿ ಜಮೀನ್ ಕೆಲಸಕ್ಕೆ ಬಿದ್ದೀವಿ ಸರ್. ಈಗ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಊರಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ವಾಯ್ತಿ ಅಂದ್ರೆ ನಮ್ಮ ಅಪ್ಪ ಬೇಕಾದ್ರೆ ಜಮೀನ್ ಆಳ್ಬಿಡುತ್ತೆ ಬಾ ಅಂತ ಬಾಳೆ ಮಸ ಕೊಟ್ರು. ಅದರಿಂದ ಸರ್ ಹೊರಗಡೆ ಎಷ್ಟು ದುಡ್ಡು ಸರ್ ಅಷ್ಟೇ ದುಡ್ಡು ಉಳಿಸಕಾಲ ಸರ್. ಮತ್ತೆ ಅಲ್ಲಿ ವಾತಾವರಣ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ. ಸಿಟಿಲಿ ಸಿಟಿಲಿ ಇದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ನಾವು ನಮ್ದೇ ಹಾಕೊಂದು ಕೃಷಿ ಮಾಡಬೇಕು, ನಮ್ದೇ ಜೀವನ ಮಾಡಬೇಕು ಅಂತ ನಾವು ಹಳ್ಳಿ ಬಂದೆ ಸರ್. ಏನು ಈಗ ದೊಡ್ಡ ದೊಡ್ಡ ನಗರಗಳಿಗೆ ಹೋಗೋದ್ರಿಂದ ಏನು ಆರೋಗ್ಯದ ಸಮಸ್ಯೆಗಳಾಗುತ್ತೆ? ಆರೋಗ್ಯ ಸಮಯ ಸರ್ ಅಲ್ಲಿ ನೆಮ್ಮದಿನಿಲ್ಲ ಸರ್. ಅಲ್ಲಿ ನೀವು ಎಷ್ಟೇ ದುಡ್ಡು ನೆಮ್ಮದಿ ಇಲ್ಲ ಸರ್. ಹಳ್ಳಿ 1 ರೂಪಾಯಿ ದುಡ್ಡು ಬೆಳೆಸ ಜೀವನ ಮಾಡ್ಬೋದು. ಹಳ್ಳಿಲಿ ಏನು ಸರ್ 2 ಹಸುಗಳು ಇಟ್ಕೊಂಡು ಒಂದು 4 ಕುರಿ ಮಾಡ್ಕೊಂಡು ಜೀವನ ಮಾಡ್ಬೋದು ಸರ್. ಸಿಟಿಲಿ 50,000 ಸಂಬಳ ತಗೊಂಡು 10 ರೂಪಾಯಿ ಉಳಿಸಾಕಲ್ಲ ಸರ್. ಅಲ್ಲಿ ಹಂಗಾಗಿ ಇದೇ ಒಳ್ಳೇದು ಅಂತ ಅನ್ಕೊಂಡು ಇಲ್ಲಿಗೆ ಬಂದಿಲ್ಲ ಸರ್. ಒಳ್ಳೇದುವೆ ಮತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಅಲ್ಲಿ ಅಲ್ಲಿ ಪೊಲ್ಯೂಷನ್ ಸರಿ ಇಲ್ಲ ಸಿಟಿಲಿ. ಅಲ್ಲಿ ಸರ್ ದುಡ್ಡಿಲ್ಲ ಜೀವನನೇ ಇಲ್ಲ ಸಿಟಿಲಿ. ಹಳ್ಳಿಲಿ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಮೈ ಬಗ್ಗೆ ಕೆಲಸ ಮಾಡ್ತೀವಿ ಸರ್ ಇಲ್ಲಿ. ಇಲ್ಲ ನಮ್ದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ನಾವು ಇಲ್ಲಿ ಜನಗಳ ಜೊತೆ ಬೆರೀಬಹುದು. ಸಿಟಿಲಿ ಸಹ ಅಲ್ಲಿ ನಮ್ದು ಅನ್ನೋ ಬಿಟ್ರೆ ನಾವು ಅನ್ನೋದಿಲ್ಲ. ಅಲ್ಲಿ ನಮ್ದು ಅಂತ ಮಾತ್ರ ಇರುತ್ತೆ. ಹಳ್ಳಿಲಿ ನಾವು ಅನ್ನೋಲ್ಲೇ ಇರ್ತೀವಿ ನಮ್ಗೆ ಇಲ್ಲಿ. ಅದು ಸಿಟಿಲಿ ನಂದು ಮಾತ್ರ ಇರೋದಲ್ಲಿ. ಹಳ್ಳಿಲಿ ಹಂಗಿಲ್ಲ ಸರ್. ಜನಗಳ ಜೊತೆ ಬೆರೀಬಹುದು, ಒಂದು ಸ್ವಲ್ಪ ಜನ ಮಾಹಿತಿ ತಿಳ್ಕೊಬಹುದು. ಸರ್ ಕೃಷಿ ಅಂದ್ರೆ ಹೆಂಗ ಸರ್? ಕೃಷಿಲಿ ನಮ್ಗೆ ಬಹಳ ಬೆನಿಫಿಟ್ ಇದೆ ಸರ್. ಕೃಷಿ ಅಂದ್ರೆ ನಾವ್ ಹೆಂಗ ಗೊತ್ತಾ 10 ರೂಪಾಯಿ ಬಂಡವಾಳ ಹಾಕಿ ಏನೋ 5 ರೂಪಾಯಿ ಸಾಲ ಮಾಡಿ ಸರ್ ಕೃಷಿ ಮಾಡೋಕ್ಕಾಗಲ್ಲ. ಅದು 10 ರೂಪಾಯಿ ಬಂಡವಾಳ ಸರ್, 10 ರೂಪಾಯಿ ಬಂಡವಾಳ 5 ರೂಪಾಯಿ ಮಾರ್ಕ್ ಖರ್ಚು ಮಾಡ್ಬೇಕು. ಅದ್ರ ಬಿಟ್ಟು ನಾವು 10 ರೂಪಾಯಿ 20 ರೂಪಾಯಿ 500 ರೂಪಾಯಿ ಖರ್ಚು ಮಾಡಿದ ಕೂತ್ಕೊಂಡು ಸರ್ ಉಳಿಸಕ್ಕಲ್ಲ. ಮತ್ತೆ ಸರ್ ನಾವು ಯಾವ್ದೇ ಕಾರಣಕ್ಕೂ ಕೂಲಿ ಕಾರ್ಮಿಕ ಮೇಲೆ ಡಿಪೆಂಡ್ ಆಗ್ಬಾರ್ದು. ಕೃಷಿಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಹಂಗಾರೆ ಮಾತ್ರ ಕೃಷಿ ಮುಂದರಿಬೋದು ಸರ್, ಇಲ್ಲ ಅಂದ್ರೆ ಕೃಷಿ ಮುಂದರಿಯಕ್ಕಾಗಲ್ಲ. ಎಷ್ಟು ಜಮೀನಿತ್ತು ನಿಮ್ಗೆ ಕೃಷ್ಣಗೌಡರು? ನಮ್ಮ 4 ಎಕರೆ ಇದೆ ಸರ್. 4 ಎಕರೆನಲ್ಲಿ ಮೊದ್ಲು ಏನೇನು ಬೆಳಿತಿದ್ರಿ ಸರ್? ಮುಂಚೆ ಎಲ್ಲ ಬರೀ ರಾಗಿ ಸಹ ಬೆಳಿತಿದ್ದು, ರಾಗಿ ಬರೀ ಧಾನ್ಯ ಜೋಳ ಅಷ್ಟೇ ಬೆಳಿತಾ ಇದ್ದು. ಈಗ ಬೋರ್ವೆಲ್ ಹಾಕ್ಸಿದ ಮೇಲೆ ಏನೇನು ಬೆಳಿತೀರಿ ಸರ್? ನಾವು ಬೋರ್ವೆಲ್ ಹಾಕ್ಸಿದ ಮೇಲೆ ಸರ್ ಅಡಿಕೆ ಹಾಕಿಂತ ಮುಂಚೆ ಬೆಂಡೆ, ಮೆಣಸಿನ ಗಿಡ, ಜೋಳ, ಟೊಮೊಟೊ, ಸೂರ್ಯಕಾಂತಿ ಎಲ್ಲ ಬೆಳೆದ ಸರ್. ಅದು ಬೆಲ್ಲ ಬೆಳೆದ್ರೆ ಸರ್ 3 ದಿನ ಸ್ಕ್ರಾಪ್ಗಳು, ಅದರಿಂದ ಬೆಳೆದು ಬೆಳೆದು ಭೂಮಿ ಹಾಳಾಗುತ್ತೆ. ಈಗ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಮ್ಮ ಸುಬ್ಬೇಗೌಡ ಅಂತ ಮಾಹಿತಿ ತಗೊಂಡು ಈಗ ಅಡಿಕೆ ಮಾಡಿದ್ದು ಸರ್. ಈಗ ಸುಬ್ಬೇಗೌಡ್ರ ಹೆಂಗೆ ಪರಿಚಯ ಆದ್ರು ನಿಮಗೆ ಸರ್? ಅವ್ರು ಹಿಂಗೆ ಯಾವ್ದೊಬ್ಬ ಫ್ರೆಂಡ್ ಜೊತೆ ಮಾತಾಡ್ತಾ ನಂಬರ್ ತ ಕಂಡಕ್ಟ್ ಮಾಡಿ ಸರ್ ನಂಬರ್ ಫೋನ್ ಮಾಡಿದ ಸರ್. ಫೋನ್ ಮಾಡಿದ ಬೆಳಿಗ್ಗೆ ಬಂದು ನಮಗೆ ಅವ್ರು ಮಾಹಿತಿ ಕೊಟ್ರು ಹೇಗೆ ಮಾಡ್ಬೇಕು ಸರ್. ಬರೀ ಮಾಹಿತಿ ಇಲ್ಲ ಸರ್, ಸಚಿನ್ ಅವ್ರದಯ ಗುಂಡಿನ ಅವ್ರ ಎಲ್ಲ ಪ್ರತಿ ಒಂದು ಕೆಲಸ ಅವ್ರ ಸಾವಿರ ಮಾಡಿಕೊಟ್ಟಿರೋದು. ಈಗ 1 ಎಕರೆಗೆ ಅಡಿಕೆ ಹಾಕಿದ್ರಿ ಸರ್? ನಾವೀಗ 1 ಕಲ್ ಎಕರೆ ಹಾಕಿದ್ದೇವೆ ಸರ್. 1 ಕಲ್ ಎಕರೆಗೆ ಹಾಕಿದ್ರಿ? ಎಷ್ಟು ವರ್ಷ ಆಯ್ತು ಹಾಕಿ? ಹಾಕಿ 2 ವರ್ಷ ಆಗಿದೆ ಈಗ. 2 ವರ್ಷ ಆಯ್ತು. ಗಿಡಗಳು ಚೆನ್ನಾಗಿದ್ದಾವೆ ಸರ್? ಗಿಡಗಳು ಚೆನ್ನಾಗಿದಾವೆ ಸರ್. ಬೇರೆಯವ್ರು ನಮ್ಮ ಪಕ್ಕದಲ್ಲಿ ನೋಡಿ ಹೋಲಿಸ್ಕೊಂಡ್ರೆ ಎಲ್ಲಕ್ಕಿಂತ 70% ನಮ್ದು ಉತ್ತಮ ಆಗಿದೆ ಸರ್. ಈಗ ನಿಮ್ದು ಉತ್ತಮವಾಗಿದೆಯಲ್ಲ, ಏನೇನು ಅದಕ್ಕೆ ನಿಗಾ ಮಾಡ್ತೀರಿ ಸರ್? ನಾವು ಅದಕ್ಕೆ ದನ ಗೊಬ್ಬರ ನೀಟಾಗಿ ಹೊಡಿತಾ ಇದೀವಿ. ಆಮೇಲೆ 15 ಸೊಪ್ಪೆಲ್ಲ ಜಾಸ್ತಿ ಕೊಡೋ ಸರ್. ವರ್ಷಕ್ಕೆ 1-2 ಮೂಟ ಕೊಡ್ತಾ ಇದೀವಿ ಸರ್. ಮತ್ತೆ ನಾವು ಅದಕ್ಕೆ ಬೆಳೆ ಮಾಡಲ್ಲ ಅದರೊಳಗೆ. ಬೆಳೆಗೆ ಬರಲಿ ಏನ್ ಮಾಡಿ ಸರ್? ತಡ್ನಿ ಹಾಕ್ತಿವಿ, ಅವ್ರೆ ಹಾಕ್ತಿವಿ, ತಗ್ರಿ ಹಾಕ್ತಿವಿ. ಸೊಪ್ಪು ಉದುರ್ಬೇಕು ನಮ್ಗೆ, ಸಾವಯವ ಗೊಬ್ಬರ ಆಗ್ಬೇಕು ನಮ್ಗೆ. ಆ ತರ ಬೆಳೆ ಮಾಡ್ತೀವಿ ಸರ್. ನಾವು ಯಾವ ಟೈಮಲ್ಲಿ ಹಾಕ್ತೀರ ಅದೆಲ್ಲ ಸರ್? ನಾವು ವರ್ಷಕ್ಕೆ 2 ಸಲ ತಡ್ನಿ ಹಾಕ್ತೀನಿ ಸರ್. ಇವಾಗ ಮೇ ತಿಂಗಳಿಗೆ ಒಂದ್ಸಲ ಹಾಕ್ತೀನಿ ಸರ್. ಮೇ ತಿಂಗಳಿಗೆ ಹಾಕಿದ್ರೆ ಮತ್ತೆ ದೀಪಾವಳಿ ಕಟಾವ್ ಆಗುತ್ತೆ. ಮತ್ತೆ ದೀಪಾವಳಿ ಮತ್ತೆ ಡಿಸೆಂಬರ್ ತಿಂಗಳು ಮತ್ತೆ ಹಾಕ್ತೀನಿ. ಡಿಸೆಂಬರ್ ತಿಂಗಳು ಹಾಕಿದ್ರೆ ಮತ್ತೆ ಅದು ಪ್ರಪ್ರವತಿ ಎಂಡ್ ಆಗುತ್ತೆ. ಸರ್ ನಾವು ಅದಕ್ಕಲ್ಲೇ ಆದಾಯಕ್ಕೋಸ್ಕರ ಆಗ್ತಾ ಇಲ್ಲ. ಗಿಡ ಚೆನ್ನಾಗಿರ್ಲಿ, ಗೊಬ್ಬರ ಆಗ್ಲಿ, ಜಮೀನ್ ಮಣ್ಣು ಚೆನ್ನಾಗಿರ್ಲಿ, ಎರಗಳ ಉತ್ಪತ್ತಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಸರ್. ಈಗ ಸುಮಾರು ಜನ ಈ ತರದ ದ್ವಿದಳ ಧಾನ್ಯಗಳನ್ನೆಲ್ಲ ಹಾಕೊಂಡು ರೋಟೋವೇಟರ್ ಹಾಕ್ಬಿಟ್ಟು ಮಣ್ಣಿಗೆ ಸೇರಿಸ್ಬಿಡ್ತಾರೆ ಹೆಸರನ್ನ. ನೀವ್ ಆತರ ಮಾಡ್ತಾ ಇಲ್ಲ ಅಲ್ವಾ? ಅದನ್ನ ನಾ ತಡ್ಡಿನ ಮಾಡ್ತಾ ಇದ್ನಲ್ಲ ಆತರ. ನಾವು ಸಹ ಇನ್ನೊಂದು ಹೊರಗಡೆ ಟ್ರಾಕ್ಟರ್ ನಾವು ಉಕ್ಕಿ ಹೊಡ್ಸಲ್ಲ. ನಮ್ದೇ ಆದ ಒಂದು 7 HP ಒಂದೊಂದು ಟಿಲ್ಲರ್ ಇಟ್ಕೊಂಡಿದ್ನಿ. ನಾವು ನಮ್ದೇ ಉಕ್ಕಿ ಹೊಡ್ಕೊಳ್ಳೋದು. ನಾವು ಇಷ್ಟೆಲ್ಲ ಬೆಳೆ ಮಾಡಿದಿವಲ್ಲ, ಅಡಿಕೆ ಮಾಡಿದ ಒಬ್ಬರು ಲೇಬರ್ ಕರ್ಕೊಳ್ದಂಗೆ ನಮ್ಮ ಮನರಸ ಮನರನ್ನ ಮಾಡಿರೋದು. ನಾವು ಒಂದು ಪ್ರತಿ ಒಂದು ಒಳ ಕಳೆ ಕೇಳೋದ್ರಿಂದ ಹಿಡ್ಕೊಂಡು ಪ್ರತಿ ಒಂದ್ಕು ನಮ್ಮ ಮನರ ಯಾವ್ದೇ ಕಾರಣಕ್ಕೂ ಬೇರೆ ಕಾರ್ಮಿಕರ ನಾವು ಡಿಪೆಂಡ್ ಆಗಿಲ್ಲ ಸರ್. ಈ ತಡ್ನಿ ಚುಟ್ಟು ಕಾಯಿ ಎಲ್ಲ ಏನ್ ಬಿಡಿಸೋದಿಲ್ಲ ಸರ್? ಬಿಡಿಸ್ತೀವಿ, ಮಳೆ ಜಾಸ್ತಿ ಆದ್ರೆ ಬಿಡಿಸಕಾಗಲ್ಲ. ಅದು ಎಷ್ಟು ಬರುತ್ತೆ ಅಷ್ಟು ತಗೊಳ್ತೀವಿ ಸರ್. ಉಳ್ದು ನಾವು ಭೂಮಿ ಮಲ್ಚಿಂಗ್ ಮಾಡಿಸ್ತೀನಿ. ಹಂಗೆ ಅದೆಲ್ಲ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ತಗೊಂಡು ಉಳಿದನ್ನ ಭೂಮಿ ಮಲ್ಚಿಂಗ್ ಮಾಡ್ಬಿಡ್ತೀನಿ. ಅದು ಗೊಬ್ಬರ ಆಗುತ್ತೆ. ಗೊಬ್ಬರ ಆಗಿ ಮತ್ತೆ 6 ತಿಂಗಳು 2-3 ತಿಂಗಳು ಗ್ಯಾಪ್ ಬಿಟ್ಟು ಮತ್ತೆ ಬೇರೆ ತಡ್ನಿನ ಇಲ್ಲ ಅವ್ರೇನ ಯಾವ್ದು ಮತ್ತೆ ಬೆಳೆ ಮಾಡ್ತೀನಿ. ಯಾವ್ದಾದ್ರು ಒಂದು ಹಾಕ್ತೀವಿ, ಒಂದು ಹಾಕ್ತೀವಿ ಸರ್. ಭೂಮಿ ಯಾವ್ದು ಖಾಲಿ ಬಿಡಲ್ಲ ಒಟ್ಟಿನಲ್ಲಿ. ಅದು ಗೊಬ್ಬರ ಹಾಕ್ತಾ ಇರ್ಬೇಕು ನಮ್ಗೆ. ಒಟ್ಟಿನ ಆದಾಯ ಬೆಳೆ ಏನ ಮಾಡ್ತಾರೆ? ಜೋಳ ಹಾಕ್ಬೋಸ. ಜೋಳ ಹಾಕಿದ್ರೆ ಅದು ಹೆಚ್ಚಿಗೆ ಕಮ್ಮಿ ಮಣ್ಣಿನ ಫಲವತ್ತನೆ ಹೀರಾಕಿರುತ್ತೆ. ಅದರಿಂದ ಜೋಳ ಹಾಕಿ ಸರ್ ತೋಟ ಇಂಪ್ರೂವ್ ಆಗಲ್ಲ. ಅಡಿಕೆನಲ್ಲಿ ಬೇರೆ ಏನಾದ್ರು ಅಂತರ ಬೆಳೆ ಬೆಳ್ಕೊಳ್ತೀರಾ ಸರ್? ತಡ್ನಿ ಅವ್ರ ಎದ್ಬಿಡ್ತೇನೆ. ಒಂದು ಬಾಳೆ ಹಾಕಿದ್ದೀನಿ ಸರ್, ಸುತ್ತಲೇ ಒಂದು 300 ಬಾಳೆ ಹಾಕಿದ್ದೀನಿ. ಅದು ತೋಟ ನಿರ್ವಹಣೆಗೆ ಖರ್ಚಿಗೆ ಆಗ್ತಾ ಇದೆ. ಅದು ನೆರಳು ಆಗುತ್ತೆ ಅದರಲ್ಲಿ? ನೆರಳು ಸರ್ ನಮ್ಮ ಮಧ್ಯಕ್ಕೆ ಹಾಕಲಿಲ್ಲ ಸರ್, ವರ್ಷಕ್ಕೆ ಮಾತ್ರ ಕೊಟ್ಟಿರೋದು ಅಷ್ಟೇ. ವರ್ಷ ಸರ್ ಈಗ ಅವರು ಏಕೆನ ಸುಮ್ಮನೆ ಮಾಹಿತಿ ಕೇಳಿದ್ವಿ. 3 ವರ್ಷ 90 ಗಂಟೆ ಬಾಳೆ ಹಾಕ್ಬಾರ್ದು ಅಂತ ಅಂದ್ರು ಮಧ್ಯಕ್ಕೆಲ್ಲವ. ಯಾಕೆ ಗಾಳಿ ಆಡಲ್ಲ, ನೆರಳು ಜಾಸ್ತಿ ಆಗುತ್ತೆ, ಗಿಡ ಗಡ್ಡೆ ಬರಲ್ಲ, ಉದ್ದ ಬೆಳೆಯುತ್ತೆ ಅನ್ನೋಕ್ಕೋಸ್ಕರ ಈಗ ನಾವು ಅದು ಬರೀ ವರ್ಸೂತಿ ಮಾತ್ರ ಹಾಕೊಂಡಿದ್ದೀವಿ. ವರ್ಸೂತಿಗೆ ಹಾಕೊಂಡಿದ್ದೀವಿ. ಸರ್ ನಾ ಬಾಳೆಗೇನಲ್ಲ ಸರ್ ಬರೀ ಶಿವಮೊಗ್ಗ ದಾನಿಗೌರ ಬಿಟ್ಟು ನಾವೇನು ಹಾಕಿಲ್ಲ ಸರ್ ಬರೀ ಅಷ್ಟೇ ಹಾಕಿರೋದು. ಓಹೋ ಪಚ್ಚಬಾಳೆ ಅಲ್ವಾ? ಪಚ್ಚಬಾಳೆ ಸರ್. ಪಚ್ಚಬಾಳೆಗೆ ಜಾಸ್ತಿ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಅಂತಾರಲ್ಲ ಸರ್, ನಾವು ಹೆಚ್ಚಿಗೆ ಕಮ್ಮಿ ರಾಸಾಯನಿಕ ನಾವು ಗೆಡ್ಡೆ ಒಂದು ಕಾಳು ಹಾಕಿಲ್ಲ ಸರ್, ನಾವು ಬರೀ ನಾವು ದನಿ ಗೊಬ್ಬರದಲ್ಲಿ ಬೆಳೆದಿರೋದು. ದನಿ ಗೊಬ್ಬರದಲ್ಲಿ ಅಷ್ಟೊಂದು ಒಳ್ಳೆ ಕೊನೆ ಬಂದಿದ್ಯಾ? ಬರುತ್ತೆ ಸರ್, ವರ್ಷಕ್ಕೆ ನಾನು ಬರೀ ಒಂದು ಗುಣಿಗೆ ಎರಡೆರಡು ಮಂಕರಿ ಗೊಬ್ಬರ ಹಾಕಿದೀನಿ ಸರ್, ನಾನು 50 ರಿಂದ 70 ಕೆಜಿ ಬೆಳೆದಿದ್ದೀನಿ ಸರ್ ಪಚ್ಚಬಾಳೆ. ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್, ನೀರನ್ನೆಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ವಿ ಸರ್, ನೀರು ನಾವು ಚೆನ್ನಾಗಿದೆ ಸರ್. ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಬಾಳೆಗೆ ಮತ್ತೆ ಅಡಿಕೆಗೆ ಬಿಡ್ತೀರಿ? ಬಾಳೆಗೆಲ್ಲ ವಾರಕ್ಕೊಂದೇ ಸಲ ಹೊಸ ಬಿಡೋದು, ವಾರಕ್ಕೊಂದ್ಸಲ ಬಿಡ್ತೀವಿ ಅಷ್ಟೇ. ಬಾಳೆಗೆ ಎಲ್ಲ ಸರ್ ಒಂದೇ ಸೇ? ಅಲ್ಲ ಸೇಮ್ ಸರ್, ಎಲ್ಲ ಡ್ರಿಪ್ ಸಿಸ್ಟಮ್. ಒಂದ್ಸಲ ಆನ್ ಮಾಡಿದ್ರೆ ಆಲ್ಮೋಸ್ಟ್ ಒಂದ್ಸಲ ಏನು ನಮ್ಮ ಒಂದು ಕಲೆ ಎಕರೆ ಜಮೀನು ಇದೆ ಒಂದೇ ಸಲ ಆಗುತ್ತೆ ನಮ್ಗೆ. ಅಷ್ಟಕ್ಕೂ ಒಂದೇ ಸರಿ ಹೋಗುತ್ತೆ ಡ್ರಿಪ್ ಸಿಸ್ಟಮ್, ಒಂದೇ ಸಲ ಹೋಗುತ್ತೆ. ವಾರಕ್ಕೆ ಒಂದ್ಸಲ ಬಿಡ್ತೀವಿ ನಾವು, ವಾರಕ್ಕೆ ಅಂದ್ರೆ ಒಂದ್ 5 ಅವರ್ ಬಿಡ್ತೀವಿ. ಬಾಳೆ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ನಮ್ಮ ಬಾಳೆ ನಮಗೆ ಲೋಕಲ್ ಅಂಗಡಿ ಕೊಡ್ತೇವೆ, ನಮ್ಮ ಮಂಡಿ ಕೊಡಲ್ಲ ನಾವು, ಲೋಕಲ್ ಇಲ್ಲೇ ಬಂದು ನಮ್ಮ ಅದ್ರಲ್ಲೇ ತಗೊಂಡೋಗ್ತಾರೆ. ಇಲ್ಲಿ 20 ರೂಪಾಯಿ ಕೆಜಿ ನಾವು ಇಲ್ಲೇ ಕೊಡ್ತಾ ಇದೀವಿ. ಇಲ್ಲೇ 20 ರೂಪಾಯಿ ಕೆಜಿ ತಗೊಂಡೋಗ್ತಾರೆ. ಮನೆ ಹತ್ರ ಬಂದು ಪುಟ್ಬಾಳೆ 40 ರೂಪಾಯಿ ತಗೊಳ್ತಾ ಇದ್ರೆ ಪಚ್ಚಬಾಳೆ 20 ರೂಪಾಯಿ ಇಲ್ಲ ತಗೊಂಡೋಗ್ತಾರೆ ಸರ್. ನಾವು ಮಾರ್ಕೆಟ್ಗೆ ಹೋಗಲ್ಲ, ಮತ್ತೆ ಮಾರ್ಕೆಟ್ಗೆ ಹೋಗಲ್ಲ ಕಮಿಷನ್ ಕೇಳ್ತಾರೆ, ಮತ್ತೆ ಟ್ರಾನ್ಸ್ಫರ್ ಜಾಸ್ತಿ ಆಗುತ್ತೆ. ಆದ್ರೆ ನಮ್ಗೆ ನಮ್ಮ ಲೋಕಲ್ ಬಂದು ಇಲ್ಲೇ ಬಂದು ನಮ್ಮ ಮನೆ ಹತ್ರ ತಗೊಂಡೋಗ್ತಾರೆ. ಇಲ್ಲೇ ಕೊಡೋದು ಹೆಚ್ಚು ಉತ್ತಮ ಅಂತೀರ ಸರ್? ಇಲ್ಲ ಕೊಡೋದು ಉತ್ತಮ, ಏಕೆಂದ್ರೆ ಅಲ್ಲಿ ಕೊಡೋಕೋ ಸಾವಿರ ದಿಂಡ್ ಲೆಸ್ ಮಾಡೋ ಬಂತಾರೆ, ಎಲ್ಲ ಲೆಸ್ ನಮ್ಮ ಸರ್ ಏನು ಲೆಸ್ ಕೊಡಲ್ಲ ಅಲ್ಲಿ, ಡೈರೆಕ್ಟ್ ಆಗಿ ಆಮೇಲೆ ಬಂತಾರೆ. ಈಗ ನಾವು ಹಾಸನಕ್ಕೆ ನಮಗೆ ಟ್ರಾನ್ಸ್ಫರ್ ಚಾರ್ಜ್ ಬರುತ್ತೆ, ಇಲ್ಲಿ ಯಾವ್ದು ನಮಗೆ ಟ್ರಾನ್ಸ್ಫರ್ ಚಾರ್ಜ್ ಇಲ್ಲ, ಮನೆ ಹತ್ರ ತಗೊಂಡೋಗ್ತಾರೆ ಸರ್. ನಮಗೆ ಈ ಅಡಿಕೆದು ಒಂದು ಸಮಸ್ಯೆ ಏನಪ್ಪ ಅಂತ ಅಂದ್ರೆ, ಹಾಕಿದಾಗ ಪ್ರಾರಂಭದಲ್ಲಿ ಹೆಚ್ಚು ಕಳೆ ಬರುತ್ತೆ, ಕಳೆ ಹೆಂಗ್ ನಿರ್ವಹಣೆ ಮಾಡ್ತಾ ಇದೀರಿ ಸರ್? ನಾವು ಕಳೆ ನಾವೆಲ್ಲ ಸರ್, ನಾವು ನಮ್ದೇ ಆದ ಒಂದು 7 ಪೆಟ್ರೋಲ್ ತಗೊಂಡಿದೀವಿ, ಗಂಟೆ 1 ಲೀಟರ್ ಪೆಟ್ರೋಲ್ ಕುಡಿದೀವಿ ಸರ್. ಒಂದ್ ಗಂಟೆ ಕಡಿಮೆ ಅಂದ್ರೆ 12-13 ಕುಂಟೆ ಹೊಡಿಕೋಬಹುದು. ಈಗ ನಾವು 1 ಎಕರೆ ಅಂದ್ರೆ ಸರ್ ವರ್ಷ ಎಲ್ಲ ಹೊಡೆದ ಸಮ 2000 ಪೆಟ್ರೋಲ್ ಆದ್ರೆ ವರ್ಷ ಎಲ್ಲ ಹೊಡ್ಕತ್ತೀನಿ ಸರ್. ನಾನು ವರ್ಷ ಎಲ್ಲ ಹೊಡ್ಕೋತೀರ? ಹೊಡ್ಕೋತೀವಿ ಸರ್. ನಾವೇನು ಜಾಸ್ತಿ ಉಕ್ಕಿ ಹೊಡೆದ ಸರ್, ಉಕ್ಕಿ ಕಮ್ಮಿ ಹೊಡಿತೀವಿ. ಈಗ ಸರ್ ತಡ್ನಿ ಹಾಕ್ಬೇಕು, ಆಗೊಂದ್ 2 ಉಕ್ಕಿ ಹೊಡೆದು ತಡ್ನಿ ಹಾಕ್ತಿವಿ, ಮತ್ತಿನ 6 ತಿಂಗಳು ಉಕ್ಕಿ ಹೊಡೆದ ಸರ್. ಮತ್ತೆ ನಮ್ಮೇಲೆ ಮತ್ತೆ ಮಲ್ಚಿಂಗ್ ಮಾಡ್ಬಿಟ್ಟು ಮತ್ತೆ ಉಕ್ಕಿ ಮತ್ತೆ ತಡ್ನಿ ಹಾಕ್ತೀವಿ ಅಷ್ಟೇ. ಈಗ ಬಾಳೆಗೆ ಆಗ್ಬಹುದು ಅಡಿಕೆಗೆ ಆಗ್ಬಹುದು ಎಲ್ಲದಕ್ಕೂ ಈ ಕೊಟ್ಟಿಗೆ ಗೊಬ್ಬರನೇ ಹಾಕ್ತಾ ಇದೀನಿ ಅಂತ ಹೇಳಿದ್ರಿ, ಹೆಂಗ್ ಮಾಡ್ಕತ್ತೀರ ಕೊಟ್ಟಿಗೆ ಗೊಬ್ಬರ? ನಮ್ಮ ದನಗಳಿದಾವೆ, ನಾವು ಸ್ವಲ್ಪ ಬರೀ ದನಗಳ ಗೊಬ್ಬರನೇ ಅಲ್ಲ, ನಮ್ಮ ತೋಟದಲ್ಲಿ ಬೀಳೋ ಅಂತ ಸೋಗ್ ಆಗಿರ್ಲಿ, ಎಡಮೆಟೆ ಆಗಿರ್ಲಿ, ಬಾಳೆದೆಲೆ ಆಗಿರ್ಲಿ, ಎಲ್ಲಾನು ಒಂದ ಗುಡ ಹಾಕ್ಬಿಟ್ಟು ಅರ್ರಿಮೆ ಹಾಕಿ ಸಗಣಿ ಹಾಕ್ತೀವಿ ಸರ್. ಸಗಣಿ ಮಣ್ಣಲ್ಲಿ ಹಾಕಿ ನೆರಳಲ್ಲಿ 6 ತಿಂಗಳು ಹಂಗೆ ಬಿಡ್ತೀವಿ, ಒಂದೊಂದು 2 ಗಾಡಿ 3 ಗಾಡಿ ಒಂದಂತ ಗುಪ್ಪೆ ಹಂಗೆ ಬಿಡ್ತೀವಿ, ಅದೇ ಆಟೋಮೆಟಿಕ್ ನಮಗೆ ಗೊಬ್ಬರ ಆಗೋಗುತ್ತೆ. ನಿಮಗೆ ವರ್ಷಕ್ಕೆ ಆಗೋಷ್ಟು ಗೊಬ್ಬರ ಸಾಕಾಗುತ್ತೆ? ಅದರಲ್ಲಿ ನಿಮಗೆ ವರ್ಷಕ್ಕೆ ಕಡಿಮೆ ಒಂದು 5-8 ಟ್ಯಾಕ್ ಗೊಬ್ಬರ ನಮ್ಮ ಸ್ವಂತ ನಮ್ದೇ ಆಗುತ್ತೆ. ಎಷ್ಟು ದನಕರಗಳನ್ನು ಸಾಕೊಂಡಿದ್ದೀರಿ ಸರ್? ನಾವು 2 ಎಮ್ಮೆ ಇದಾವೆ, 2 ಸಿಂಧಿಯಾಸ್ ಇದಾವೆ, 1-2 ಮೇಕೆ ಇದಾವೆ. ಯಾರು ನೋಡ್ಕೊಳ್ಳೋದನ್ನೆಲ್ಲ? ನಾವು ಗಂಡ ಹೆಂಡತಿ ಇಬ್ಬರು ನೋಡ್ಕೊತಿದ್ದೀವಿ ಸರ್. ಈಗ ಹಾಲು ಹಾಕ್ತೀರಾ ಹೆಂಗೆ? ಹಾಲು ಹಾಕ್ತೀವಿ ಸರ್. ಈ ಬೆಣ್ಣೆ ತುಪ್ಪ ಮಾಡಿ ಮಾರಾಟ ಮಾಡೋದಿಲ್ಲ? ನಾವು ಬೆಣ್ಣೆ ಅಂದ್ರೆ ಎಮ್ಮೆ ಒಂದು ಮನೆಗೆ ಅಂತ ಮಾಡ್ಕೊಂಡಿದ್ದೀವಿ ಸರ್, ಅದು ನಾವು ಬೆಣ್ಣೆ ಎಲ್ಲ ಮಾರಾಟ ಮಾಡಕ್ ಹೋಗಲ್ಲ ಸರ್. ರೈತರಾಗಿ ನಾವೆಲ್ಲ ಪ್ರತಿಯೊಂದು ಮರಗೆ ಕೂತ್ಕೊಂಡು ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ ಸರ್, ನಮ್ದು ಒಂದು ಆರೋಗ್ಯ ನೋಡ್ಕೋಬೇಕಲ್ಲ. ನಮಗೆ ಮೊದಲು ಕಂಫರ್ಟಬಲ್ ನಮ್ಮ ಹೆಂಡ್ರ ಮಕ್ಕಳು ಊಟ ತಿಂದು ಉಂಡು ನಮ್ಮ ಮಾಡೋದು ಸರ್. ನಾವು ಚಿಂದೇಶಿನ ಮಾತ್ರ ಮಡಿಕೊಳ್ಳಲ್ಲ, ಎಮ್ಮೆ ಅದು ಬೆಣ್ಣೆ ತುಪ್ಪ ಎಲ್ಲ ನಮ್ಮಲ್ಲಿ ಮನೆ ಮಾಡ್ಕೊಳ್ತೀವಿ. ಉಳಿದ ಹಾಲು ಡೈರಿಗೆ ಹಾಕ್ತೀರಾ? ಚಿಂದೇಶಿನ ಹಾಲು ಡೈರಿಗೆ ಹಾಕತ್ತೀವಿ. ನಿಮಗೆ ಹತ್ರದಲ್ಲಿ ಎಲ್ಲಿದೆ ಡೈರಿ? ಸರ್ ಇಲ್ಲ ಪಂಕ, ಒಂದು 1/2 ಕಿಲೋಮೀಟರ್ ಅಂಚಳಿದೆ. ಅಲ್ಲಿ ತಗೊಂಡೋಗ್ಬೇಕು? ಅಲ್ಲಿ ತಗೊಂಡೋಗ್ತೀವಿ ಸರ್. ಎಷ್ಟು ನಿಮಗೆ ಆದಾಯ ಬರುತ್ತೆ ಹಾಲಿನಿಂದ? ಒಟ್ಟು ನಮ್ಮ ಮನೆ ಖರ್ಚು ನಿರ್ವಹಣೆ ಆಗುತ್ತೆ ಸರ್. ಆದಾಯ ಅಂತ ಆಗಲ್ಲ, ಆದಾಯ ಸರ್ ಮನೆ ಖರ್ಚು ಇನ್ನೊಬ್ಬರು ಯಾರು ಕೇಳ್ದಂಗೆ ಬಟ್ ಹೊರಗಡೆ ಗೇಕಿಂತ ನಮ್ಮ ಮನೆ ಉತ್ಪಾದನೆ ಸರ್. ಏನು ಸರ್ ಬೆಳಿಗ್ಗೆ 2 ಅವರ್ ಕೆಲಸ, ಸಂಜೆ 2 ಅವರ್ ಕೆಲಸ ಅಷ್ಟೇ. ಈಗ ಬೇರೆ ಕಡೆ ಹೋದ್ರೆ ಸರ್ ಹೆಚ್ಚಿಗೆ ಕಮ್ಮಿ, ನಾವು ಅದಕ್ಕೋಸ್ಕರ ಒಂದು 12 ಅವರ್ ಮಿಸ್ಲೆ ಇಡ್ಬೇಕು. ನಮ್ಮ ಜಮೀನ್ ತರಂಗಿಲ್ಲ ಸರ್, ನಮಗೆ ಬೇಕಾ ಒಂದಿನ ಕೆಲಸ ಮಾಡಲು ನಡೆಯುತ್ತೆ. ಒಟ್ಟಿನಲ್ಲಿ ನಮಗೆ ಸರ್ ದನ ಸಾಕೋದ್ರಿಂದ ನಮಗೆ ಹಾಲಾಗುತ್ತೆ, ಮತ್ತೆ ನಮಗೆ ಖರ್ಚು ದುಡ್ಡಾಗುತ್ತೆ, ಮತ್ತೆ ಸರ್ ಮೇನ್ ನಮಗೆ ಅಂದರೆ ನಮ್ಮ ತೋಟಕ್ಕೆ ಗೊಬ್ಬರ ಆಗುತ್ತೆ ಸರ್. ದುಡ್ಡಿಗಿಂತ ಸರ್ ಬೇಕಾದ ದುಡ್ಡು ಕೊಳ್ಬೋದು ಸರ್, ಇವತ್ತಿಗೆ ಅಲ್ಲ ಗೊಬ್ಬರ ಕೊಡೋಕ್ಕಾಗಲ್ಲ, ಅದರಿಂದ ನಾವು ಮತ್ತೆ ನಮ್ಮ ಗೊಬ್ಬರಕ್ಕೋಸ್ಕರ ನಾವು ದನಗಳು ಸಾಕೊಂಡಿದ್ವಿ. ಗೊಬ್ಬರ ಈಗ ಒಂದು 5-6 ಟ್ರಾಕ್ಟರ್ ಆಗುತ್ತೆ ಅಂದ್ರಲ್ಲ, ನೀವು ಮಾರಾಟ ಮಾಡ್ತೀರೋ ಅಥವಾ ನೀವೇ ಬಳಸ್ತೀರ? ಇಲ್ಲ ಸರ್ ಮಾರಾಟ ಮಾಡೋ ಸರ್, ಸ್ವಂತಕ್ಕೆ ಯೂಸ್ ಮಾಡ್ಕೊತೀನಿ ಅದು, ಯಾವ್ದೇ ಕಾರಣಕ್ಕೆ ಮಾರಾಟ ಮಾಡಲ್ಲ. ಯಾವ್ಯಾವ ಟೈಮಲ್ಲಿ ಹಾಕ್ತೀರಾ ಅಡಿಕೆಗೆ ಅದನ್ನ ಸರ್? ಅಡಿಕೆ ನಾವು ಕರೆಕ್ಟ್ ಆಗಿ ಈಗ 1 ಏಪ್ರಿಲ್ ಹಾಕ್ತೀವಿ ಸರ್, ವರ್ಷಕ್ಕೆ ಒಂದ್ಸಲ ಕೊಡೋದು, 1 ಏಪ್ರಿಲ್ ಮೇ ಒಳಗೆ ಕೊಡ್ಕೊ ಬಿಡ್ತೀವಿ. ಈ ಸರಿದೆಲ್ಲ ಕೊಟ್ಟಾಯ್ತು? ಈ ಸಲ ಕೊಟ್ಟಿದೆ ಸರ್. ಎಲ್ಲ ಹಾಕಿದ್ವಿ. ಹೆಂಗ್ ಹಾಕ್ತೀರಾ ಗೊಬ್ಬರನ ಸರ್? ನಾವು ಪಾತಿ ಗುಣಿ ಮಾಡ್ತೀವಿ, ಒಂದ್ 1/2 ಅಡಿ ಗುಣಿ ಮಾಡ್ಕೊಂಡು ಗಿಡಕ್ಕೊಂದು ಬಾಣಲಿ ಹಂಗೆ ಸುತ್ತಲು ಸುರಿತೀವಿ ಸರ್, ಗಿಡ ಸುತ್ತಲು ಸುರಿತೀವಿ. ಸುಬ್ಬೇಗೌಡರು ಕೂಡ ಒಳ್ಳೆ ಕೃಷಿಕರು, ಅವರ ಪರಿಚಯ ಆದ್ಮೇಲೆ ಏನೇನು ನೆರವು ಪಡ್ಕೊಂಡ್ರಿ ಅವರಿಂದ ಸರ್? ನಾವು ಸುಬ್ಬೇಗೌಡರು ಸರ್ ಇಂದ ನಾವು ಹೇಗೆ ಜೀವನ ಮಾಡ್ಬೇಕು ಜಮೀನ್ ಬಗ್ಗೆಕ್ಕಿಂತ ನಾನು ಬುದ್ಧಿ ಕಲ್ತಿದ್ದೆ ಸುಬ್ಬೇಗೌಡರು ಸರ್ ಇಂದ. ಯಾಕೆಂದ್ರೆ ಸರ್ ನಾವು ಸ್ವಲ್ಪ ಡ್ರಿಂಕ್ಸ್ಗೆ ಅಡಿಟ್ ಆಗಿಬಿಟ್ಟಿದ್ವಿ. ಯಾಕೆ ಹೊರಗಡೆ ಬಿಸ್ನೆಸ್ ಅಂತ ಸರ್ ದುಡ್ಡಿಗೆ ಬೆಲೆ ಇರಲ್ಲ, ಆಗ ದುಡ್ಡು ಸಿಗುತ್ತೆ ಅಂತ ಫ್ರೆಂಡ್ಸ್ ಸವಾಸ್ ಮಾಡೋದು ಎಲ್ಲ ಮಾಡಿದ್ವಿ. ಈಗ ನಮ್ಗೆ ಅದ್ರ ಬಗ್ಗೆ ಜಮೀನ್ ಬಗ್ಗೆ ಗೊತ್ತಿರಲ್ಲ. ಈಗ ನಮ್ಮ ಸುಬ್ಬಣ್ಣ ಸಾಹಸ ಮಾಡ್ಲಾಗೆ ಜಮೀನ್ ಬಗ್ಗೆ ಆಗಿರ್ಲಿ ಸರ್, ಎಲ್ಲ ಪ್ರತಿಯೊಂದು ಯಾರು ಸಾಹಸ ಮಾಡ್ದಂಗೆ ನಮ್ದು ನಮ್ದು ನೋಡ್ಕೊಂಡು ಕೃಷಿ ಮಾಡ್ಬೇಕು ಅನ್ನೋದೊಂದು ಅನುಭವ ತಿಳ್ಕೊಂಡಿದ್ದೆ. ಮತ್ತೆ ಜೀವನ ಏನದ ಅಂದ್ರೆ ಅವ್ರ ಕಡೆ ನಾನು ತಿಳ್ಕೊಂಡಿದ್ದೆ ಸರ್. ಅವತ್ತ ಒಳ್ಳೆ ಅಡಿಕೆ ಗಿಡ ಕೊಟ್ಟಿದ್ರು ನಿಮ್ಗೆ ಸರ್? ಒಳ್ಳೆ ಅಡಿಕೆ ಗಿಡ ಸರ್, ಒಳ್ಳೆ ಅಡಿಕೆ ಗಿಡಂತಾನೆ ಬಹಳ ಒಳ್ಳೆ ಗಿಡ ಕೊಡ, ಬೇರೆಕ್ಕಿಂತನೂ 70% ಓಕೆ ಸರ್ ನಮ್ಗೆ. ಎಷ್ಟೆಷ್ಟು ಅಡಿ ಅಂತರಕ್ಕೆ ಹಾಕಿದ್ರಾ ಅಡಿಕೆ? 9 ಅಡಿ ಹಾಕಿದ್ವಿ ಸರ್. 9 ಅಡಿ ಗಿಡದಿಂದ ಗಿಡಕ್ಕೆ 9 ಅಡಿ ಅಂತರ, ಸಾಲಿನಿಂದ ಸಾಲಿಗೆ 9 ಅಡಿ. ಯಾಕೆ 9 ಅಡಿಗೆ ಹಾಕ್ಸಿದ್ರು ಸರ್? 9 ಅಡಿಗೆ ಅಂದ್ರೆ ತೋಟ ನೀಟಾಗಿ ಗಾಳಿ ಆಡ್ಲಿ, ಬಿಸಿಲೇಟು ಆದಷ್ಟು ಸ್ವಲ್ಪ ಸೂರ್ಯನ ಕೆಳ ನೆಳಕ್ ಬೀಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿಸಿದ್ದಾರೆ. ಈಗ ಗಿಡ ಹತ್ರ ಆದ್ರೆ ಮೇಲ್ಗಡೆಗೆ ಸಹ ಸುಳ್ಳಿ ಸುಳ್ಳಿ ಹೊಡೆಯುತ್ತೆ, ಸೂರ್ಯನ ಬೆಳಕು ನೆಲಕ್ ಬೀಳಲ್ಲ. ಈಗ ಕಾಂಡಕ್ಕೂ ಸೂರ್ಯನ ಬೆಳಕು ಬೀಳಲೇಬೇಕು, ಈ ಸೂರ್ಯನ ಬೆಳಕು ಪ್ಲಸ್ ಯಾವ ಬೆಳೆನೂ ಬರಲ್ಲ. ಅದರಿಂದ ಅವರು ಐಡಿಯಾ ಮಾಡಿ ನಮ್ಗೆ 9 ಹಾಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಬೇಕಾದ್ರೆ ಇನ್ನೂ ಪಕ್ಕ ಬಂದು 7 ಹಾಕಿದ್ದಾರೆ. 9 ಹಾಕಿದ್ರೆ ಗಿಡ ಸಹ ಕಾಂಡೊಂದು ದಪ್ಪ ಆಗುತ್ತೆ, ಮತ್ತೆ ನೆಲನು ಫಲವತ್ತಾಗಿರುತ್ತೆ, ಬಿಸಿಲು ನೆರಳು ಎರಡು ಬೀಳುತ್ತಲ್ಲ ಗಿಡ ಚೆನ್ನಾಗುತ್ತೆ. ಅದರಿಂದ 9 ಹೆಚ್ಚು ಸೂಕ್ತ ಅಂತೀರಿ? 9 ಸೂಕ್ತ ಸರ್. 8-9 ಸೂಕ್ತ, 9-9 ಸೂಕ್ತ. ಉಳಿದ ಜಮೀನಲ್ಲಿ ಏನೇನು ಬೆಳಿತೀರಾ ಕೃಷ್ಣ? ಉಳಿದ ಜಮೀನಲ್ಲಿ ಜೋಳ ಹಾಕ್ತಿವಿ, ರಾಗಿ ಬೆಳಿತೀವಿ, ಸ್ವಲ್ಪ ಶುಂಠಿ ಹಾಕೊಳ್ತೀವಿ. ಶುಂಠಿ ಎಷ್ಟು ಹಾಕ್ತೀರಿ ಸರ್? ಶುಂಠಿ ಜಾಸ್ತಿ ಹಾಕಲ್ಲ ಸರ್, ನಾವು ಲೇಬರ್ ಸಿಗಲ್ಲ. ನಮ್ಮ ಮನರ ಮಾಡಿದ ಒಂದು 5 ಚೀಲ ಹಾಕತ್ತೀನಿ ಸರ್ ವರ್ಷಕ್ಕೆ. 5 ಚೀಲ ಪ್ರತಿ ವರ್ಷನೂ ಹಾಕ್ತೀರಿ? ಪ್ರತಿ ವರ್ಷನೂ ಹಾಕ್ತೀನಿ. ಏನೇನು ಕೆಲಸ ಮಾಡ್ತೀರ ಶುಂಠಿಗೆ? ಶುಂಠಿ ಹಾಕ್ತೀವಿ ನಾವು ಸರ್. ನಾವು ಶುಂಠಿ ಸಹ ನಾವು ಯಾವ್ದೋ ಕೆಮಿಕಲ್ ಯೂಸ್ ಮಾಡಲ್ಲ, ದನ ಗೊಬ್ಬರದ ಯೂಸ್ ಮಾಡೋದು ನಾವು. ಅದಕ್ಕೂ ಯಾವ್ದು ಕೆಮಿಕಲ್ ಹಾಕಲ್ಲ? ಕೆಮಿಕಲ್ ಹಾಕಲ್ಲ ಸರ್, ಶುಂಠಿಗೆ ಕೆಮಿಕಲ್ ಹಾಕೋದಿಲ್ಲ. ಮತ್ತೆ ರಾಸಾಯನಿಕ ಸಿಂಪಡಣೆ ಸಹ ಮಾಡಲ್ಲ ಸರ್ ನಾವು. ಹೌದಾ? ಮತ್ತೆ ರೋಗ ರುಜಿನ ಬಂದ್ರೆ ಹೆಂಗೆ ಮತ್ತೆ ನಿರ್ವಹಣೆ ಮಾಡ ಸರ್? ನೀವು ಕರೆಕ್ಟ್ ನಾವು ಸರ್, ನಾವು ಶಿಮೆ ಗೊಬ್ಬರನ ಹಾಕ್ಲಿಲ್ಲ ಅಂದ್ರೆ ಯಾವ್ದಕ್ಕೂ ರೋಗನ ಬರಲ್ಲ ಸರ್. ರೋಗ ಬರೋದೇ ಇಲ್ಲ, ಬರೀ ದನ ಗೊಬ್ಬರದ ಮೇಂಟೈನ್ ಮಾಡಿದ್ರೆ ಯಾವ್ದು ಕಾರಣ ರೋಗನ ಬರಲ್ಲ ಸರ್. ನಾನು ಹೆಚ್ಚಿಗೆ 8 ಆಯ್ತು ಶುಂಠಿ ಬೆಳಕಿರೋದು, ನಾವು 50 ಸಹ ಯಾವ್ದು ಕಾರಣ ಫರ್ಟಿಲೈಸರ್ ಆಗಿರ್ಲಿ ಮತ್ತೆ ರಾಸಾಯನಿಕ ನಾವು ಸಿಂಪಡಣೆ ಮಾಡ್ತಾನೆ ಇಲ್ಲ ನಾವು. ಈಗ ಶುಂಠಿಗೆ ಹೆಂಗೆ ದನದ ಗೊಬ್ಬರ ಬಳಸ್ತೀರಾ, ಅದ್ರ ಬಗ್ಗೆ ಹೇಳಿ ವಿವರವಾಗಿ. ನಾವು ಶುಂಠಿಗೆ ಅಂದ್ರೆ ಸರ್, ಮೊದ್ಲು ನಾವು ಹೊಲ ಮಾಡ್ತೀವಲ್ಲ, ಹೊಲ ರೆಡಿ ಮಾಡ್ಬೇಕು ಸರ್. 4 ನಾವು ಅರ್ಧ ಗೊಬ್ಬರ ಹಾಕೋದು. ಈಗ ಒಂದು 5 ಶುಂಠಿ ಹಾಕ್ತೀನಿ ಅಂದ್ರೆ 2 ದನ ಬಡ್ಕೋತೀನಿ ಸರ್ ಅದಕ್ಕೆ. ಈಗ ಒಂದು ಟ್ರ್ಯಾಕ್ಟರ್ನ ಮೊದ್ಲು 4 ಎರ್ಚ್ಕೊಂಡು ಉಲ್ಬ ಮಾಡ್ಕೋತೀವಿ. ಹಾಕ್ಬೇಕಾದ್ರೆ ಶುಂಠಿ ಹಾಕ್ಬಿಟ್ಟು ಬೆಡ್ ಮ್ಯಾಗೆ ಒಂದು ಟ್ರ್ಯಾಕ್ಟರ್ ಮಾಡಿ ನಮ್ಮ ನೇಲ್ ಹೊಡ್ಕೋತೀವಿ. ನೇಲ್ ಹೊಡೆದು ಆಮೇಲೆ ನಾವು ಹುಲ್ಲ ಇಲ್ಲ ಸೋಗ ಸತ್ತೆನ ಮುಚ್ಚಿಬಿಟ್ಟು ಕವರ್ ಮಾಡ್ತೀವಿ. ಡ್ರಮ್ಮೇಲೆ ಪೈಪ್ ಜೋಡಿಸ್ಕೋತೀವಿ. ಮತ್ತೆ ಗೊಬ್ಬರ ಹಾಕೋದಿಲ್ಲ ಸರ್? ಮತ್ತೆ ಗೊಬ್ಬರ ಹಾಕಲ್ಲ ಸರ್. ಇನ್ನೇನು ಬೇದು ಕಳೆ ಕೇಳೋದು, ಸ್ವಲ್ಪ ಮಣ್ಣು ಹಚ್ಕೊಳ್ಳೋದು ಅಷ್ಟೇ. ಈಗ ಈ ಶುಂಠಿಗೆ ಒಂದ್ಸಾರಿ ಹಾಕಿದ್ರೆ ಸಾಕಾಗುತ್ತೆ ಸರ್? ಮತ್ತೆ ಇದಾಗ್ತಿಲ್ಲ ಸರ್. ಮತ್ತೆ 2 ಕಳೆದ ತಕ್ಷಣ ಅದು ಎರವಳ ಗೊಬ್ಬರ ಬರುತ್ತಲ್ಲ, ಅದು ಒಂದು 5 ಒಂದು 6 ಮಟ್ಟ ಗೊಬ್ಬರ ಹಾಕ್ತೀನಿ. ಅದು ಹೆಂಗೆ, ಅದೇ ಯಾವ ತರ ಕೊಡ್ತೀರ ಸರ್? ಅದು ಮಾಮೂಲಿ ಮಣ್ಣು ಸೈಡ್ ಕಟ್ತೀವಲ್ಲ, ಆಗ ಮಾಮೂಲಿ ಪರ್ಟಿಲರ್ ಹೆಂಗ್ ಹಾಕ್ತೀರ ಹಂಗೆ ಗುಣ ಗುಣಿಗೆ ಉದಿಸ್ಕೊಂಡು ಹೋಗೋದು ಮಧ್ಯಕ್ಕೆ ಪಡ್ದೊಳಕ್ಕೆ ಹಾಕೋಗ್ತೀವಿ. ಅದು ನೀವೇ ಮಾಡ್ಕೊಳ್ತೀರಾ ತರ್ತೀರ? ಇಲ್ಲ ಸರ್, ಅದೊಂದು ನಾವು ಮಾಡಕ್ ಆಗ್ತಿಲ್ಲ, ಅದು ಸ್ವಲ್ಪ ತೊಟ್ಟಿ ವ್ಯವಸ್ಥೆ ಮಾಡ್ಕೋಬೇಕು, ಅದೊಂದು ಹೊರಗಡೆ ಪರ್ಚೇಸ್ ಮಾಡ್ತೀವಿ ಸರ್. ಈಗ ಈ ಶುಂಠಿನಲ್ಲಿ ಕೂಡ ಕಳೆ ಜಾಸ್ತಿ, ಹೆಂಗೆ ನಿರ್ವಹಣೆ ಮಾಡ್ತೀರಾ ಅದನ್ನ ಸರ್? ನಾವು ಕಳೆ ಕೈನ ಕೇಳಿಸ್ತೀವಿ ಸರ್. ನಾವು ಈಗ ಒಂದ್ಸಲ ನಾವು ಹೊಡಿಲೇಬೇಕು, ಮತ್ತೆ ಸ್ಟಾರ್ಟಿಂಗ್ ಒಂದ್ಸಲ ಕಳೆನಾಶಕ ಹೊಡೆದ್ರೆ ಮತ್ತಿನ ಕಳೆನಾಶಕ ಹೊಡೆಯಕ್ಕೆ ಹೋಗಲ್ಲ ಸರ್. 15-20 ಕಳೆ ಕೇಳ್ತೀನಿ ಇರ್ತೀವಿ, 3 ಹಾಗಂತ ಬರುತ್ತೆ ಸರ್. ಆಮೇಲೆ ಗಿಡ ನೀಟಾಗಿ ಕವರ್ ಆದ್ರೆ ಹಳವನ್ ಬರಲ್ಲ, ಬೆಡ್ ಅಲ್ಲೊಂದು ಕಿತ್ಕೋಬೇಕು, ಕವಲನ್ನು ಕಿತ್ಕೋಬೇಕತ್ತ ಅಷ್ಟೇ. ಒಂದು 5 ಕಳೆದ್ರೆ ಹಳೆನ ಬರಲ್ಲ, ಫುಲ್ ಕಂಟ್ರೋಲ್ ಆಗುತ್ತೆ. ಈಗ ನೀವು ಬರೀ ಸಾವಯವ ಗೊಬ್ಬರದಲ್ಲೇ ಬೆಳೆಯೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತಾ? ಇಳುವರಿ ಬೇರೆಕ್ಕಿಂತ ನಮ್ದು ನಮ್ದಿಂದ ಹೆಚ್ಚು ಜಾಸ್ತಿ ಬರುತ್ತೆ ನಂದು. ಸರ್ ಇನ್ನೊಂದು ಅದು ಗೆಡ್ಡ ರೋಗ ಬರುತ್ತೆ, ಇದು ಗೆಡ್ಡ ರೋಗ ಬರಲ್ವಲ್ಲ, ಇದಕ್ಕೆ ಪೆಟ್ಟಿಗೆ ಜಾಸ್ತಿ ಯೂಸ್ ಮಾಡಿ 5 ಜಾಸ್ತಿ ಗಿಡಕ್ಕಿಂತ 10 ಅಲ್ಲಿ ಶುಂಠಿನ ಹೋಗುತ್ತಲ್ಲ ಅಲ್ಲಿ ರೋಗ ಬಂದು. ಈಗ ನಮ್ಮ ಸಾವಯವದಲ್ಲಿ ರೋಗನ ಬರಲ್ಲ. ಅಕ್ಕಪಕ್ಕ ಯಾರು ಶುಂಠಿ ಬೆಳೆಯೋದಿಲ್ವಾ ಸರ್? ಬೆಳೀತಾರೆ ಅವ್ರಿಗೆ, ನಮ್ಗೆ ಅವ್ರು ನಾ ಹೇಳ್ತಾರೆ ಅವ್ರಕ್ಕಿಂತ ನಮ್ಗೆ 2 ಮೂರು ಜಾಸ್ತಿನೇ ಕೆಡುತ್ತೆ. ನಾನು ಇವಾಗಲೂ ಅವ್ರು ಗೊಬ್ಬರ ಎಲ್ಲ ಹಾಕ್ತಾರೆ, ಅವರೆಲ್ಲ ಗೊಬ್ಬರನ ಹಾಕ್ತಾರೆ ಸರ್. ಕಡಿಮೆ ಅಂದ್ರೂ ಬೆಳೆ ಬರುತ್ತೆ, 5-6 ಗೊಬ್ಬರನು ಹಾಕ್ತಾರೆ ಮತ್ತೆ ಕೆಮಿಕಲ್ನ ಫ್ರೈ ಮಾಡ್ತಾರೆ. ಆದ್ರೆ ಅವ್ರು ಬೇಗ ಇನ್ನೂ 2 ರೋಗ ಬರುತ್ತೆ. ನಮ್ದು 8 ಗಿಡ ಹಂಗೆ ಹಸಿರಾಗಿರುತ್ತೆ. ಒಂದ್ ವರ್ಷ ರೇಟ್ ಇರುತ್ತೆ, ಇನ್ನೊಂದ್ ವರ್ಷ ರೇಟ್ ಇರೋದಿಲ್ಲ, ಹೆಂಗೆ ಅದು ನಿಭಾಯಿಸ್ತಾ ಇದ್ರಿ ಸರ್? ಹೇಗೆ ನಾವು ಬಿತ್ತನೆ ಬೆರಕನ ಕೊಳ್ಳಲ್ಲ, ನಮ್ದೇ ಅದೇ ಬಿತ್ತನೆ ಇರುತ್ತೆ. ಅದರಿಂದ ನಮ್ಗೆ ಇನ್ನೊಂದ್ಸ ನಾವು ಸಾವಯವ ಗೊಬ್ಬರ ಯೂಸ್ ಮಾಡೋದು ಸರ್. ಇದು ಸಾವಯವ ನಾವು ಸ್ವಂತ ಗೊಬ್ಬರನ ಯೂಸ್ ಮಾಡೋದ್ರಿಂದ ನಾವು ಫರ್ಟಿಲೈಸ್ ಯೂಸ್ ಮಾಡೋದು ಸರ್. ಫರ್ಟಿಲೈಸ್ ಯೂಸ್ ಮಾಡಿ ನಾವು ಕೆಮಿಕಲ್ ಹೊಡೆದ್ರೆ ಜಾಸ್ತಿ ಖರ್ಚು ಬರುತ್ತೆ. ನಾವು ಸಾವಯವ ಮಾಡಿದ್ರೆ ಖರ್ಚೇ ಬರಲ್ಲ ಸರ್, ದನ ನಾವು ಸಾಕ್ತಿವಿ, ದನ ಗೊಬ್ಬರ ನಮ್ದೇ ಇದೆ, ಇನ್ನೇನು ಖರ್ಚು ಬರುತ್ತೆ ಹೇಳಿ. ಈಗ ಸಾವಯವ ಗೊಬ್ಬರ ಬಳಸ್ಬೇಕು, ಅದರಲ್ಲೇ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ ಸರ್? ಹೇಗೆ ಅಂದ್ರೆ ಈಗ ನಾವು ಫರ್ಟಿಲೈಸರ್ ಯೂಸ್ ಮಾಡಿ ಸರ್, ಗೊಬ್ಬರ ಎಕರೆ ಭೂಮಿ ನೋಡಿ, ಸಾವಯವ ಭೂಮಿ ನೋಡಿ ಸರ್. ಬೆಟ್ಟದ ಭೂಮಿ ಮಣ್ಣು ಬಿಳುಪ್ ಬರುತ್ತೆ, ಯಾವ್ದು ಸೀಮೆ ಗೊಬ್ಬರದಲ್ಲಿ. ಅದು ನಮ್ಮ ಸಾವಯವ ಗೊಬ್ಬರದ ಸರ್ ಭೂಮಿ ಯಾವ್ದು ಕಾರಣಕ್ಕೆ ಹಾಳಾಗಲ್ಲ, ಎರವಳ ಉತ್ಪತ್ತಿ ಆಗುತ್ತೆ ಸರ್. ಭೂಮಿ ಎರವಳ ಎಷ್ಟು ಉತ್ಪತ್ತಿ ಆಗುತ್ತೆ ಅಷ್ಟು ನಮಗೆ ಬೆನಿಫಿಟ್ ಇದೆ ಅದರಿಂದ. ಹಂಗಾಗಿ ಎರವಳುಗಳನ್ನ ಹೆಚ್ಚು ಉತ್ಪಾದನೆ ಮಾಡ್ಕೋಬೇಕು ಸರ್. ಎಲ್ಲದ ಹೆಂಗೆ ಅಂದ್ರೆ ನಮ್ಗೆ ಇಲ್ಲಿ ಸರ್, ಈಗ ಒಂದು 5 ಶುಂಠಿ ಮೇಂಟೈನ್ ಮಾಡಿದ್ರೆ ಫರ್ಟಿಲೈಸರ್ ಸೇರ್ಕೊ 10-20 ಖರ್ಚು ಬರುತ್ತೆ. ನಮಗೆ ಖರ್ಚೇ ಬರಲ್ವಾ ನಮಗೆ ಇರಲಿ, ಆ ದುಡ್ಡು ಸೇವರ್ಸ್ ಹಾಕಲ್ಲ ನಮಗೆ. ಈಗ ವರ್ಷ ವರ್ಷ ಬೀಜ ನೀವೇ ಬಿಟ್ಕೊಳ್ತೀರಿ? ಇಲ್ಲ ಸರ್, ನಮ್ದೇ ಬಿತ್ತನೆ. ನಾವು ಹೆಚ್ಚು ಕಮ್ಮಿ ನಾವು 8 ವರ್ಷ ಆಯ್ತು, 8 ವರ್ಷ ನಮ್ ಬಿತ್ತನೆ ಬಿಟ್ರೆ ಬೇರೆ ಬಿತ್ತನೆ ತಂದಿಲ್ಲ ನಾವು, ನಮ್ದೇ ಬಿತ್ತನೆ ಯೂಸ್ ಮಾಡ್ತಾ ಇದೀನಿ. ಒಂದ್ 5-6 ಚೀಲ ಆಗುವಷ್ಟು ಬಿಟ್ಕೊಂಡಿರ್ತೀರಾ? ಒಂದ್ 5 ಚೀಲ ಅಷ್ಟು ಬಿಟ್ಕೊಳ್ತೀವಿ ನಾವು. ಈಗ ಒಂದೇ ತಳಿ ಅಥವಾ ಒಂದೇ ಜಾಗದಲ್ಲಿ ಬೆಳಿಬಾರ್ದು ಅಂತಾರೆ, ನೀವ್ ಹೆಂಗೆ ಮಾಡ್ತೀರಿ? ಏನ್ ಆತರ ಏನಾಗಿಲ್ಲ ಸರ್, ನಮ್ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಒಂದೇ ಜಾಗದಲ್ಲೇ ಬೆಳಿತಾರೆ, ಬೇರೆ ಬೇರೆ ಚೇಂಜ್ ಮಾಡ್ತಾರೆ? ಹೊಲ ಚೇಂಜ್ ಮಾಡ್ತೇವೆ ಸರ್. ಒಂದ್ಸಲ ಆ ಬೆಳೆ ಮಾಡಿದ್ರೆ ಮತ್ತೆ 5 ವರ್ಷ ಜಾಗ ಹಾಕಲ್ಲ. 5 ವರ್ಷದವರೆಗೂ ಹಾಕೋದಿಲ್ಲ? ಹಾಕಲ್ಲ. ಯಾಕೆ? ಯಾಕೆಂದ್ರೆ ಸರ್, ಒಂದ್ಸಲ ಶುಂಠಿ ಬೆಳೆ, ಶುಂಠಿ ಅದ ಪವರ್ ಜಾಸ್ತಿ, ನೆಲ ಪವರ್ ತಿಂದಾಕಿರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಒಂದ್ ಹಾಕ್ಬಾರ್ದು ಅಂದ್ರೆ ಬೇರೆ ಬೇರೆ ಜಾಗ ಇದೆಯಲ್ಲ, ಬೇರೆ ಬೇರೆ ಜಾಗ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಜಾಗ ಇರೋದ್ರಿಂದ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಕಡೆಗೆ ಅದನ್ನ ಬದಲಾವಣೆ ಮಾಡ್ತೀವಿ, ಮಾಡ್ಕೊತಾ ಇರ್ತೀವಿ. ಇದುವರೆಗೆ ಯಾವ್ದೇ ರೋಗ ರುಜಿನ ಬಂದಿಲ್ಲ ಸರ್? ನಮ್ಗೆ ಇಲ್ಲಿಗಡೆ ರೋಗ ರುಜಿನ ಬಂದಿಲ್ಲ ಸರ್. ನಮ್ಗೆ ಕೊಳ ರೋಗ ಏನೋ ನಮಗೆ ಗೊತ್ತಿಲ್ಲ. ಇಲ್ಲಿವರೆಗಂಟನು ಪ್ರತಿ ವರ್ಷವೂ ಒಳ್ಳೆ ಬೆಲೆ ಸಿಗುತ್ತಾ ಹೆಂಗೆ ನಿಮ್ಗೆ ಸರ್? ಬೆಲೆ ಬಗ್ಗೆ ಹೇಳಕ್ಕಲ್ಲ ಸರ್. ನಾವು ಹೆಚ್ಚಿಗೆ ಕಮ್ಮಿ ಇಷ್ಟು ಶುಂಠಿ ಬೆಳೆದ್ನೆ, ಶುಂಠಿ ನಮ್ಗೆ 1-2 ವರ್ಷ ರೇಟ್ ಸಿಕ್ಕಿರೋದು. ಆದ್ರೆ ಹೇಗೆ ಅಂದ್ರೆ, ನಮ್ದೇ ಆಗ ಬಿತ್ತ ನೀರಿಂದ ನಮ್ದೇ ಆಗ ಗೊಬ್ಬರ ನಾವ ಲೇಬರ್ ಇಲ್ವಲ್ಲ, ನಾವೇ ಮೇಂಟೈನ್ ಮಾಡ್ದೇನೆ, ನಮ್ಗೆ ಅದ್ರ ಬಗ್ಗೆ ನಮಗೆ ಲಾಸು ಅಂತ ಅನ್ಸಿಲ್ಲ. ಆರಂಭದಲ್ಲೇ ಒಂದ್ ಮಾತು ಹೇಳಿದ್ರಿ, ಲೇಬರ್ ಮೇಲೆ ಜಾಸ್ತಿ ನಾವು ಡಿಪೆಂಡ್ ಆಗಬಾರ್ದು, ನಾನಂತೂ ಯಾರು ಕರ್ಕೊಳ್ಳೋದಿಲ್ಲ ಅಂತ ಹೇಳಿ. ಮತ್ತೆ ಹೆಂಗ್ ನಿಭಾಯಿಸ್ತೀರಾ ಕೆಲಸ ಎಲ್ಲ? ಗಂಡೆ ಅಂತ ನಮ್ಗೆ ಎಷ್ಟಾವತ್ತು, ನಾವು ಕೈಯಿಂದ ನಾವೇ ಮಾಡ್ತೇವೆ ಸರ್. ನಾವೇ ಮಾಡ್ತೀವಿ, ಯಾಕೆ ನಾವ್ ಇನ್ನೊಂದ್ ಸತಿ ನಾವು ರಿಸ್ಕ್ ತಗೊಳ ಅಂತ ಬೆಳೆ ಬೆಳೆಯಕ್ ಹೋಗಲ್ಲ. ನಮ್ಗೆ ಅನುಕೂಲ ಆಗಂತ ಬೆಳೆನ ಬೆಳೆಯೋದ್ ನಾವು. ನಾವು ಹೆಚ್ಚಿಗೆ ಕಮ್ಮಿ ಕೃಷಿಕರಾಗಿ ನಾವು ಸಂಪಾದನೆ ಮಾಡಿ ಬರೀ ಲೇಬರ್ಗೆ ಕೊಟ್ರೆ ನಾವೇನ್ ತಿನ್ನೋದು ಸರ್? ನಾವು ಅದೇ ನಾವೇನ್ ಮಾಡ್ಬೇಕು ಬೇಡ, 5,000-10,000 ರೂಪಾಯಿ ಸಂಪಾದನೆ ಮಾಡಿ 9,000 ಕೂಲಿ ಕೊಡೋದು, 5,000 ಉಳಿಲಿ ಬಿಡಿ ನಮ್ಗೆ. ಈಗ ಲೇಬರ್ ಸರ್, ಲೇಬರ್ಗೆ 500 ರೂಪಾಯಿ ದಿನಕ್ಕೆ 500 ರೂಪಾಯಿ ಕೊಡ್ಬೇಕು ಸರ್. 500 ರೂಪಾಯಿ ಕೊಟ್ಟು ಊಟ ಕೊಟ್ಟು ಮತ್ತೆ ನಾವು ಕರ್ಕ ಬರೋಕೆ ಆಟೋ ಚಾರ್ಜ್ ಕೊಡ್ಬೇಕು, ದಿನಕ್ಕೆ 6 ರೂಪಾಯಿ ಬೀಳ್ತು. ಅದ್ರ ಬದಲು ನೀವೇ ಮಾಡ್ಕೊಳ್ಳೋದು? ನಾವೇ ಮಾಡ್ತೀವಿ, ನಾವೇ ಮಾಡ್ಕೊತೀವಿ. ಈಗ ನಿಮ್ಮ ಶ್ರೀಮತಿ ಅವರು ಏನೇನು ಕೆಲಸ ಮಾಡ್ತಾರೆ, ಹೆಂಗೆ ನೆರವಾಗ್ತಾರೆ ಕೃಷಿ? ನಾವಿಬ್ರು ಒಗ್ಗಟ್ಟೆ ಕೆಲಸ ಮಾಡ್ತೀವಿ ಸರ್. ನಾವೇನು ನಮ್ದ ಗಂಡೆ ಅಂತ ಇದೇನಿಲ್ಲ, ಕೈಲಾದ ಇಬ್ರು ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡ್ಕೊತಿದೀವಿ. ಈಗ ದನಕರುಗಳನ್ನು ನೋಡ್ಕೋಬೇಕು, ಮೇಕೆಗಳು? ದನಕರುಗಳನ್ನು ನೋಡ್ಕೋತೀವಿ, ಎಲ್ಲ ವ್ಯವಸ್ಥೆ ನಾವು ಗಂಡೆ ಇಬ್ಬರೇ ಮಾಡ್ಕೊಳ್ತೀವಿ. ಈ ಹೋತಗಳು ಪ್ರತಿ ವರ್ಷ ಸಾಕತ್ತೀರ ಹೆಂಗೆ? ಇಲ್ಲ ಸರ್, ಪ್ರತಿ ವರ್ಷ ಸಾಕಾಳ್ತೀನಿ ಸರ್. ಯಾವಾಗ ತರ್ತೀರಾ ಮತ್ತೆ ಯಾವಾಗ ಮಾರಾಟ ಮಾಡ್ತೀರಿ? ನಾವು ಒಂದೊಂದ್ 2-2 ಮಾರ್ಕೊಳ್ತೀವಿ. ಹಬ್ಬಕ್ಕೆ ಒಂದು ಕುಯ್ಕ್ ಹಾಕ್ಬೇಕಲ್ಲ, ಮಟನ್ ಕೊಡಕ್ಕಾಗಲ್ಲ, ಅದನ್ನ ನಾವೇ ತಂದ್ಬಿಟ್ಟು ನಾವೇ ಸೈಕೊಂಡು ನಾವೇ ಮಾಡ್ಕೊಳ್ತೀವಿ. ನಾವೀಗ ಬೇಸಿಗೆ ತಗೊಳ್ತೀವಿ, ಹೆಚ್ಚು ಕಮ್ಮಿ ಜೂನ್ ಜುಲೈ 3rd ತಿಂಗಳು ತಗೊಳ್ತಾ ಬರ್ತೀವಿ, ಆಗಸ್ಟ್ ತಿಂಗಳ ಕಟ ಮಾಡ್ಕೊತೀವಿ. ಕಟ ಮಾಡಕ್ಕೆ ಅಂತ 2 ತಿಂಗಳ ಮುಂಚೆ ರೆಡಿ ಮಾಡ್ಕೊಂಡಿರ್ತೀವಿ, ರೆಡಿ ಮಾಡ್ಕೊಂಡು ಮರಿ ರೆಡಿ ಮಾಡ್ಕೊಂಡಿರ್ತೀವಿ ಮುಂಚೆ, ಆಮೇಲೆ ಮತ್ತೆ ಕಟ ಮಾಡ್ಕೊಳ್ತೀವಿ. ಈಗ ಎಷ್ಟು ವಯಸ್ಸಿನ ಮರಿ ತತ್ರಿ ಸರ್? ನಾವು ಮ್ಯಾಕ್ಸಿಮಮ್ 6-7 ತಿಂಗಳು ಮರಿ ತಗೊಳ್ತೀವಿ ಸರ್. ದೊಡ್ಡ ಮನೆ ತರೋದು, ಕಡಿಮೆ ಅನ್ನೋ ಒಂದು 12-13 ಕೆಜಿ ಆಗಂತ ಆತ್ಮಗಳನ್ನ ತರ್ತೀವಿ. ಎಷ್ಟಕ್ಕೆ ಸಿಗುತ್ತದ ಸರ್? ಒಂದು 6-7 ಸಾವಿರ ಸಿಗುತ್ತೆ ಒಂದ್ ಮರಿಗೆ. ಒಂದ್ ಮರಿಗೆ 6-7 ಸಾವಿರ ರೂಪಾಯಿ ಆಗುತ್ತೆ ಸರ್, ಬೀಳುತ್ತೆ. ಈಗ ಅದು ನೀವು ಕಟಾವ್ ಮಾಡೋದಕ್ಕೆ ಅಥವಾ ಮಾರೋದಕ್ಕೆ ಎಷ್ಟು ಕೆಜಿ ಆಗಿರುತ್ತೆ ಸರ್? ಅದು ಮ್ಯಾಕ್ಸಿಮಮ್ 30 ಕೆಜಿ ಬರುತ್ತೆ. 30 ಕೆಜಿ ಬರುತ್ತೆ. ಆ ಟೈಮಲ್ಲಿ ಎಷ್ಟು ಹಣಕ್ಕೆ ಮಾರಾಟ ಮಾಡ್ತೀರಾ? ಹಣಕ್ಕೆ ಮಾರಲ್ಲ ಸರ್, ನಾವೇ ಮಟನ್ 700 ರೂಪಾಯಿ ಕೆಜಿಗೆ ನಾವೇ ಮಟನ್ ಕೊಡ್ತೀವಿ. ಓಹೋ, ನೀವೇ ಮಾಡ್ಬಿಡ್ತೀರಾ? ಪೂರ್ತಿ ನೀವೇ ಕಟಾವ್ ಮಾಡ್ಬಿಡ್ತೀರಿ? ಇಲ್ಲ, ಹಬ್ಬ ಇರ್ತದೆ ನಮ್ಗೆ, ಒಬ್ಬರು 10 ಕೆಜಿ ಹಂಗೆ ಇಲ್ಲ ವಹಿಸ್ಕೊಳ್ತಾರೆ, ನಾವೇ ಕುಯ್ಸ್ಬಿಟ್ಟು 700 ರೂಪಾಯಿ ಕೆಜಿ ಹಂಗೆ ನಾ ಇಲ್ಲೇ ಕೊಡ್ತೀನಿ. ಇಲ್ಲೇ ಕೊಡ್ತೀರಾ? ಲಾಭದಾಯಕವಾಗಿ ಆಗತ್ತಲ್ವಾ? ಲಾಭದಾಯಕ ಸರ್, ಹಂಗೆ ಕೆಜಿಗೆ 500 ರೂಪಾಯಿ ಉಳಿಯುತ್ತೆ ನಿಮ್ಗೆ. ಕೆಜಿಗೆ 500 ರೂಪಾಯಿ ಉಳಿಯುತ್ತೆ. ಓಹ್, ಅಂದ್ರೆ ನೀವೇ ಸಾಕಾಣಿಕೆ ಮಾಡಿದ್ರೆ? ಸಾಕಾಣಿಕೆ ಮಾಡಿದ್ರೆ ಈಗ ನಾವೇ ಇಲ್ಲೇ ಕಟ್ ಮಾಡ್ಕೊಡ್ತೀವಲ್ಲ, ಅದನ್ನ ನಮ್ಗೆ 250 ರೂಪಾಯಿ ಖರ್ಚು, 400 ರೂಪಾಯಿ ಉಳಿಯುತ್ತೆ. ಹಂಗಾಗಿ ಅದು ಒಂಥರ ಒಳ್ಳೆ ಲಾಭನೇ ಸರ್. ಎಲ್ಲಕ್ಕಿಂತ ಅದೆಲ್ಲ ಒಳ್ಳೆ ಆದಾಯ ಇದೆ, ಖರ್ಚು ಕಮ್ಮಿ. ಆದ್ರೆ ಅವು ಮೆಂಟರ್ ಕಷ್ಟ ಸರ್. ಈಗ ಕಟ್ ಮೇವ್ ಹಾಕಿದ್ರೆ ಬೇಗ ಬೆಳೆಯಲ್ಲ, ಒಂದ್ ಸ್ವಲ್ಪ ಬುಟ್ ಮೇದ್ರೆ ಬೇಗ ಚೆನ್ನಾಗಿ ಬೆಳೆಯೋದು ಸರ್. ಈಗ ಮಲ್ಲಿ ನಾವು ಕಟ್ ಮೇವ್ ಹಾಕ್ತಾ ಶೆಡ್ ಮಾಡ್ಬೇಕು, ಶೆಡ್ 100,000 ಬಣ್ಣ ಹಾಕ್ಬೇಕು, ಅದರಿಂದ ಅದು ನಮ್ಗೆ ವರ್ಕೌಟ್ ಆಗಲ್ಲ ಸರ್. ಈಗ ಒಂದ್ 4-4 ಸಾಕೊಳ್ಳೋದು ಹೆಚ್ಚು ಒಳ್ಳೇದೇ ಸರ್. 4-4 ಸಾಕೊಂಡ್ರೆ ಸರ್ ಕಡಿಮೆ ಅಂದ್ರೆ 40-50 ಉಳಿಯುತ್ತೆ ನಮ್ಗೆ. ಜಾಸ್ತಿ ಸಾಕೊಂಡ್ರೆ ಸರ್ ಅದಕ್ಕೆ ಅದಕ್ಕೆ ನಾವು ಮೇವ್ ಸಂಗ್ರಹಣ ಮಾಡ್ಬೇಕಾಗತ್ತೆ. ಈಗ 4-3 ಕಿಲ ಮೇವ್ ಸಂಗ್ರಹಣ ಅವಶ್ಯಕತೆ ಇಲ್ಲ, ನಾವ್ ಹೆಂಗ ಸಿಂಧಿ ಸಾಕ್ತಿದ್ವಲ್ಲ ಅದೇ ಮೇವ್ ನಲ್ಲಿ ಇದು ಮೇಂಟೈನ್ ಆಗುತ್ತೆ. ಮತ್ತೊಂದ್ ಚೂರು ಬುಟ್ಟು ಮೇಯಿಸಿದ್ರು ಕೂಡ ಅನುಕೂಲ ಅನುಕೂಲ ನಡೆಯುತ್ತೆ. ಸಸ್ಕು ದನಗಳು ಇರ್ತಾವೆ ಸರ್, ದನಗಳು ಇರೋದ್ರಿಂದ ಇದೇ ಫುಡ್ 2 ಕ್ಕೆ ಮೇಂಟೈನ್ ಮಾಡ್ತೀವಿ. ಈಗ ನಾವು 20-30 ಸಾಕೋರೆ ಇದಕ್ಕೆ ಪ್ರತ್ಯೇಕವಾದ ಜಾಗ ಮಾಡ್ಬೇಕಾಗತ್ತೆ, ಮತ್ತೆ ನಾವು ಅದಕ್ಕೋಸ್ಕರ ಒಬ್ಬ ಲೇಬರ್ ಇಟ್ಕೋಬೇಕಾಗತ್ತೆ. ಇದು ಆ ತರ ಆಗಲ್ಲ ನಮ್ಗೆ. ನಮ್ಗೆ ದನಗಳು ಇರೋದ್ರಿಂದ ದನಗಳ ಜೊತೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಜೋಳ ಎಷ್ಟು ಎಕರೆಗೆ ಹಾಕತ್ತೀರ ಸರ್? ಜೋಳ 1-2 ವರ್ಕರ್ಗೆ ಹಾಕತ್ತೀನಿ. ಪ್ರತಿ ವರ್ಷನು ಕೂಡ ಹಾಕ್ತೀರಿ? ಪ್ರತಿ ವರ್ಷನೂ ಹಾಕ್ತೀನಿ ಸರ್. ಅಲ್ಲಿ ಸರ್ ಅಲ್ಲಿ ನೀರಾವರಿ ಮಾಡ್ಕೊಂಡಿಲ್ಲ ಅಲ್ಲಿಗೆ, ನಾವಲ್ಲಿ ಮಳೆಗಾಲ ಬೆಳೆ ಮಾತ್ರ ಬೆಳೆಯೋದಲ್ಲಿ, ಮಳೆಗಾಲದ ಬೆಳೆ ಮಾಡ್ಕೋತೀರಿ. ಜೋಳ ಲಾಭದಾಯಕವಾದ ಬೆಳೆನೆ ಸರ್? ಜೋಳ ಅಂದ್ರೆ ಸರ್ ಈಗ 1-2 ವರ್ಷ ರೇಟ್ ಸಿಗ್ತದೆ, ಲಾಭಲಕ್ಕ ಇದೆ. ಈಗ ಹೆಚ್ಚಿಗೆ ಕಮ್ಮಿ ಸರ್ 2,000 ರೈಟ್ ಸಿಕ್ಕಿದ್ರೆ ಹೆಚ್ಚಿಗೆ ಕಮ್ಮಿ ರೈತರಿಗೆ 1,000 ಸಿಗುತ್ತೆ ಕ್ವಿಂಟಾಲ್ಗೆ. ಈಗ 1,500 ಸಿಕ್ಕಿದ್ರೆ ಸರ್ ಏನ್ ಲಾಭ ಆಗಲ್ಲ. 1,500 ರೂಪಾಯಿ ಸಿಗಬೇಕು, 2,000 ಸಿಗ್ಲೇಬೇಕು ಸರ್ ರೈತರಿಗೆ. ಜೋಳನ್ನು ಸಾವಯವದಲ್ಲಿ ಮಾಡ್ತೀರಾ ಹೆಂಗೆ? ಇಲ್ಲ ಸರ್, ಅದನ್ನ ಫರ್ಟಿಲೈಸರ್ ಮಾಡ್ತಿದ್ದೀವಿ ಸರ್. ಅಲ್ಲಿ ಫರ್ಟಿಲೈಸರ್ ಹಾಕಿದ್ರೆ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ. ಯಾವ ಸರ್ ಇನ್ನೂ ಟ್ರೈ ಮಾಡಿಲ್ಲ ಸಾವಯವದಲ್ಲಿ, ನೋಡೋಣ ಸರ್ ಮುಂದೆ, ನೋಡೋ ಯಾವ್ದಾರ ಮಾಹಿತಿ ಸಿಕ್ಕಿದ್ರೆ ಟ್ರೈ ಮಾಡೋಣ ಅಂತ ಇದ್ದೀನಿ. ಒಟ್ಟಾರೆ ಕೃಷಿ ಏನನ್ಸುತ್ತೆ, ಯಾಕೆ ಅಂತ ಅಂದ್ರೆ ನೀವು ಬೆಂಗಳೂರಿನಲ್ಲಿ ಇದ್ದವರು, ಈಗ ಅದು ಸಾಕು ಅಂತ ಹೇಳಿ ಬಂದು ಇಲ್ಲಿ ಕೃಷಿ ಮಾಡ್ತಾ ಇದ್ದೀರಾ? ಕೃಷಿ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ ಕೆಲಸ ನಾವೇ ಮಾಡ್ಕೇಳ್ತೀವಿ, ಅನ್ನಂಗಿದ್ರೆ ಕೃಷಿ ಮಾಡ್ಬೇಕು ಸರ್. ಮತ್ತೆ ಇನ್ನೂ ಒಂದು ಹೇಳಿದ ಸಾಗ್ಲಿ, 10 ರೂಪಾಯಿ ಸಂಪಾದನೆ ಇದ್ರೆ 100 ರೂಪಾಯಿ ಮಾಡಿದ್ರೆ ಸರ್ ಆದಾಯ ಮಾಡಕ್ ಆಗಲ್ಲ. ನಮ್ದು ಏನ್ ಆದಾಯ ಬರುತ್ತೆ ಆದಾಯದಲ್ಲಿ ಅಷ್ಟೇ ಮೇಂಟೈನ್ ಮಾಡಿದ್ರೆ ಮಾಡ್ಬೋದು ಸರ್. ಮತ್ತೆ ಸಾಲ ಮಾಡ್ಕೊಂಡು ನಾವು ಈಗ 10 ರೂಪಾಯಿ ಆದಾಯ ಕಳೆದ 500 ರೂಪಾಯಿ ಖರ್ಚು ಮಾಡಿದ್ರೆ ಅದ್ರ ಏನ್ ಉಳಿಯಲ್ಲ ಸರ್. ಮತ್ತೆ ನಾವೇ ಸ್ವಾವಲಂಬಿಗೆ ಗೇಯ್ಬೇಕು ಭೂಮಿಲಿ, ಅರಸರು ನಾವೇ ಆಳ ನಾವೇ. ಹಂಗಿದ್ರೆ ಮಾತ್ರ ಕೃಷಿ ಮಾಡ್ಬೇಕು, ಇಲ್ಲ ನಾವು ಆಳಾಗಿ ಗೇಯ್ನಾರನ್ನ ಅರಸಾಗಿರ್ತೇನೆ ಸರ್ ಕೃಷಿ ಮಾಡಕ್ಕಲ್ಲ ಸರ್. ಎರಡು ಇರ್ಬೇಕು, ಅರಸನಾಗಿರ್ಬೇಕು ಆಳವಾಗಿರ್ಬೇಕು. ಗೇಯ್ಬೇಕು ಅರಸನಾಗಿ ಬದುಕಬೇಕು, ಹಂಗಿದ್ರೆ ಮಾತ್ರ ಕೃಷಿ ಮಾಡ್ಬೇಕು. ಈಗ ಇಲ್ಲ ನಾ ಆಳಾಗಿರಕ್ಲ ನಾನು ರಾಜನಾಗಿರ್ಬೇಕು ಅಂದ್ರೆ ಯಾವ್ದಕ್ಕೂ ಕೃಷಿ ಮಾಡಕ್ಕಾಗಲ್ಲ ಸರ್. ಇವತ್ತಿನಲ್ಲಿ ಲೇಬರ್ ಇಲ್ದಾಗ ನಾವು ನಿರ್ವಹಣೆ ಮಾಡಿ ನಾವೇ ಕೆಲಸ ಮಾಡಂಗಿದ್ರೆ ಮಾತ್ರ ಸರ್ ಜೀವನ ಮಾಡ್ಬೇಕು. ಪ್ರತಿಯೊಂದು ಲೇಬರ್ ಮೇಲೆ ಡಿಪೆಂಡ್ ಮಾಡಿ ಕೆಲಸ ಮಾಡ್ಸಕ್ಕಾಗಲ್ಲ ಸರ್. ಇವತ್ತು ಒಟ್ಟಾರೆ ಕಡಿಮೆ ಹಿಡುವಳಿ ಇದ್ರೂ ಕೂಡ ಯಾವ ಪೇಟೆ ಪಟ್ಟಣಗಳ ಮೇಲೂ ಕೂಡ ಅವಲಂಬನೆ ಆಗದಂಗೆ ಇಲ್ಲೇ ಸಣ್ಣ ಸಣ್ಣದಾಗಿ ಏನೇನಾಗುತ್ತೆ ಅದನ್ನ ಬೆಳ್ಕೊಂಡು ಒಂದಷ್ಟು ಸಾಕಾಣಿಕೆ ಮಾಡ್ಕೊಂಡು ಬದುಕು ಕಟ್ಕೋಬಹುದು ಅಂತೀರಾ ಸರ್? ಆರಾಮಾಗಿ ಸಿಟಿಲ್ಕಿಂತ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ. ಬೇಕಾದ್ರೆ ಅಲ್ಲಿ ಬೇಕಾದ್ರೆ 1 ಲಕ್ಷ ಉಳಿಸ್ಬೋದು, 50 ಸಾವಿರ ಉಳಿಸಿ ನೆಮ್ಮದಿ ಇರೋ ಸರ್ ನಮ್ಗೆ. ಇಲ್ಲಿ ಅಲ್ಲಿ 1 ಲಕ್ಷ ಉಳಿಸ್ಬಿಟ್ಟು 2 ಲಕ್ಷ ಆಸ್ಪತ್ರೆ ಕಟ್ಟಕ್ಕಿಂತ ಇಲ್ಲ 50 ಸಾವಿರ ಉಳಿಸ್ಕೊಂಡು ಆರಾಮ್ ನೆಮ್ಮದಿ ಇರೋನ್ಬಿಡಿ ಸರ್. ಅಲ್ಲಿ ಆದ್ರೆ ನಾವು ಇನ್ನೊಬ್ಬರು ಡಿಪೆಂಡ್ ಆಗ್ಬೇಕು, ಇದು ನಮ್ಮ ಸ್ವಾಯತ್ತ ಬದುಕು, ನಮ್ಗೆ ಯಾವ ತರ ಬೇಕು ಬದುಕು ಕಟ್ಕೋಬಹುದು ನಾವಿಲ್ಲಿ. ಈಗ ಬೇರೆ ಬೇರೆ ಸಣ್ಣ ಸಣ್ಣದಾಗಿ ಆದಾಯ ಬರೋದು ಏನ್ ಮಾಡ್ಕೊಂಡಿದ್ರಿ ಸರ್? ಇನ್ನು ಏನೋ ಮಾಡ್ಕೊಂಡಿಲ್ಲ, ಇನ್ನು ಮುಂದೆ ನಾವು ಯಾರು ಮಾಹಿತಿ ಪ್ರಕಾರ ಮಾಡ್ಕೋಬೇಕು ಅಂತ ಐಡಿಯಾ ಮಾಡ್ತೀವಿ. ಈ ಕೋಳಿ ಸಾಕಾಣಿಕೆ ಇಂಥವೆಲ್ಲ ಮಾಡ್ಬೋದಲ್ವ? ಮಾಡ್ಬೇಕು. ಕುರಿ ಸಾಕಾಣಿಕೆ ಮಾಡಿ ಓಡಾಡ್ತಾ ಇದೀನಿ, ಸ್ವಲ್ಪ ತೋಟ ಉದ್ದ ಆಗ್ಲಿ, ತೋಟ ತೊಳಿಕೆ ನಾವು ಕುರಿ ಬಿಟ್ಕೊಳ್ಳೋದು ಓಡಾಡ್ತಾ ಇದೀನಿ ಸರ್. ಅಲ್ಲೇ ಯಾಕೆಂತಂದ್ರೆ ಸಾಕಷ್ಟು ಕಳೆನೂ ಬರುತ್ತೆ, ಕಳೆನೂ ಬರುತ್ತೆ. ಮತ್ತೆ ನಾವು ಗೊಬ್ಬರ ಸಾವಯವ ಗೊಬ್ಬರ ನಮ್ಗೆ ಕುರಿ ಬಿಟ್ಕೊಳ್ಳೋದ್ರಿಂದ 20 ಕುರಿ ಬಿಟ್ಕೊಂಡ್ರೆ ನಮಗೆ ಗೊಬ್ಬರದ ಅವಲಂಬನೆ ಕಮ್ಮಿ ಆಗುತ್ತೆ, ಸಾವಯವ ಗೊಬ್ಬರದಿಂದ ಜಾಸ್ತಿ ನಮ್ಗೆ ಎರಡು ಉತ್ಪತ್ತಿ ಆಗುತ್ತೆ, ಮತ್ತೆ ನಾವು ಗೊಬ್ಬರ ಹಾಕೋದು ಕಮ್ಮಿ ಆಗುತ್ತೆ. ಅದೇ ನಾವು ಕುರಿ ಬಿಟ್ಕೊಳ್ಳೋದು ಓಡಾಡ್ತಾ ಇದೀನಿ. ಈಗಂತೂ ಒಟ್ಟಿಗೆ ಬದುಕಿಗೆ ಏನ್ ತೊಂದರೆ ಇಲ್ಲ, ಬದುಕಿಗೆ ಏನ್ ತೊಂದರೆ ಇಲ್ಲ ಸರ್, ರಾಜರು ನಾವೇ ಆಳು ನಾವೇ ಸರ್. ಕೃಷ್ಣೇಗೌಡರ, ನಿಮ್ಮ ಕೃಷಿ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಹೇಗೆ ಸಂಪರ್ಕ ಮಾಡುವಂಥದ್ದು ನಿಮ್ಮನ್ನ ಸರ್? ನಮ್ಮ ನಂಬರ್ ಕೊಡ್ತೇವೆ ಸರ್, ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರ್. ನಂಬರ್ ಹೇಳಿ. 9501093045. ಇನ್ನೊಂದ್ಸರಿ ಹೇಳಿ. 9501093045. ಒಳ್ಳೆಯದು ಕೃಷ್ಣೇಗೌಡ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಬಂಟರಹಳ್ಳಿಯ ಪ್ರಗತಿಪರ ಕೃಷಿಕ ಕೃಷ್ಣೇಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಅರಗಲುಗುಡು ವಿ ಮಧುಸೂದನ್. जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತ್ ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಪ್ರಸಾರವಾಯಿತು. ಕೇಳುಗರು ಈಗ ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹಾಗೂ ನಾಳೆಯ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 28.6 ಡಿಗ್ರಿ ಹಾಗೂ ಕನಿಷ್ಠ 18.4 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡ 83% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ದಾಖಲಾಗಿದ್ದು ಅಲ್ಲಲ್ಲಿ ಸಾಧಾರಣ ಮಳೆಯಾಗಿರುವ ಬಗ್ಗೆಯೂ ವರದಿಯಾಗಿದೆ. ನಾಳೆಯೂ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿರಲಿದ್ದು ಸಾಮಾನ್ಯವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಹವಾಮಾನ ವರದಿ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೋ ಆಲ್ಗಿ ದ್ರಾವಣ ಬಳಸಿಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಾಂಧವರೇ, ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ಮಲೆನಾಡು ಅರೆಮಲೆನಾಡು ಜಿಲ್ಲೆಗಳಲ್ಲಿ ಶುಂಠಿ ಚೆನ್ನಾಗಿ ಬೆಳೀತದಂತನ್ಕೊಂಡು ನೀವು ಬಲ್ಲಿದಿರಿ, ಹಾಗೆ ಕಂಡಿದಿರಿ, ಅರಿತಿದಿರಿ. ನಿಜ, ಈಗೀಗ ಬಯಲುಸೀಮೆಗಳಲ್ಲೂ ಶುಂಠಿಯನ್ನು ಹಾಕಲಾಗ್ತಾ ಇದೆ. ಶುಂಠಿಗೆ ಚೆನ್ನಾಗಿ ಬಿಸಿಲು ಬೀಳ್ತಾ ಇದ್ರೆ ಬೆಳೆ ಆರೋಗ್ಯಕರವಾಗಿ ಬೆಳೀತಾ ಹೋಗ್ತದಂತ ಅನ್ಕೊಂಡು ಹೇಳೋದಿದೆ. ಬೆಳೆಯ ಮೇಲೆ ಅಲ್ಪ ಸ್ವಲ್ಪ ನೆರಳು ಬಿದ್ರೂ ಶುಂಠಿಗೆ ಅಷ್ಟೊಂದು ಬಾಧೆ ಆಗುವುದಿಲ್ಲ. ಆದರೆ ಅತಿಯಾಗಿ ನೆರಳಿರುವ ಪ್ರದೇಶಗಳಲ್ಲಿ, ತೋಟಗಳಲ್ಲಿ ಶುಂಠಿಯನ್ನು ಬೆಳೆಯೋದು ಅಷ್ಟೊಂದು ಸೂಕ್ತವಾಗಲಾರದು. ಬೆಳವಣಿಗೆನೂ ಅಷ್ಟು ಕಷ್ಟ ಇರುತ್ತೆ, ಮತ್ತೆ ಸತತವಾಗಿ ಮಳೆ ಬಂದರೆ ಕೊಳೆ ರೋಗ ಚೆನ್ನಾಗಿ ಹಿಡಿದು ಹೋಗ್ಬಿಡುತ್ತೆ, ಶೀತ ಹೆಚ್ಚಿಗೆ ಆಗುತ್ತಲ್ವ. ಈಗ ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ಶುಂಠಿ ಬೆಳೆಯುವ ಪ್ರದೇಶಗಳಲ್ಲಿ ಹದವಾದ ಮಳೆಯಾಗಿದೆ, ಶುಂಠಿ ಚೆನ್ನಾಗಿರಬೇಕಲ್ವಾ? ಅಪರೂಪಕ್ಕ ಅಲ್ಲಲ್ಲಿ ಶುಂಠಿಗೆ ಕೊಳೆ ರೋಗ ಕಾಣಿಸಿಕೊಂಡಿರೋದಿದೆ. ಕೊಳೆ ರೋಗದ ಹತೋಟಿಗೆ ಏನೆಲ್ಲ ರಾಸಾಯನಿಕಗಳು ಇವತ್ತು ಮಾರುಕಟ್ಟೆಯಲ್ಲಿದ್ದಾವೆ. ಕೆಲವೊಬ್ಬರು ವ್ಯಾಪಾರಸ್ಥರು 2-3-4-5 ತೆರನಾದ ಬಾಟ್ಲ್ಗಳನ್ನು, ಪಾಕೆಟ್ಗಳನ್ನು ಕೊಟ್ಟು ಇದನ್ನು ಬಳಕೆ ಮಾಡಿಕೊಳ್ಳಿ, ಹತೋಟಿಗೆ ಬರುತ್ತೆ, ಬೆಳೆ ಚೆನ್ನಾಗಿ ನಿಮಗೆ ಕೈಗೆ ಸೇರಬಹುದು ಅಂತ ಹೇಳೋದಿದೆ. ಆದರೆ ಬಹಳ ಸರಳ, ಶುಂಠಿಗೆ ಪ್ರಥಮವಾಗಿ ನೀರು ನಿಲ್ಲದಂತೆ, ತೇವ ಹೆಚ್ಚಾಗದಂತೆ ಕಾಲುವೆಗಳನ್ನು ತೆಗೆದುಕೊಂಡ್ರೆ ಅರ್ಧಕರ್ಧ ಸಮಸ್ಯೆ ನಿಮಗೆ ಬಗೆಹರದಂಗೆ. ಉಳಿದಂತೆ ರೋಗ ಬರೋದಕ್ಕಿಂತ ಮುಂಚಿತವಾಗಿ ಬರೋಡೋ ದ್ರಾವಣ, ಬಂದ ಮೇಲೆ ಕಾಪರ್ ಆಕ್ಸಿಕ್ಲೋರೈಡ್, ಇವುಗಳನ್ನು ಬಳಕೆ ಮಾಡಿಕೊಳ್ಳೋದು ಸೂಕ್ತ ಅಂತ ಅನ್ಕೊಂಡು ತಜ್ಞರು ಹೇಳೋದಿದೆ. ಬೋಡೋ ದ್ರಾವಣ ಕೊಳೆ ರೋಗ ಬಂದ ಮೇಲೆ ಉಪಯೋಗಿಸ್ಕೊಳ್ಳೋದು ಪ್ರಯೋಜನ ಆಗುವುದಿಲ್ಲ. ಕೊಳೆ ರೋಗ ಬಂದ ಬಳಿಕ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಎಲ್ಲೆಲ್ಲಿ ರೋಗ ಇದೆಯೋ ಆ ಜಾಗಗಳಿಗೆ ಮಣ್ಣಿಗೆ ಉಯ್ಯಬೇಕು. ಸುಣ್ಣವನ್ನು ಉಪಯೋಗಿಸ್ಕೊಳ್ಳೋದು ಮಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ರೋಗ ಹೆಚ್ಚಾಗದಂತೆ, ರೋಗ ಹರಡದಂತೆ ಅಥವಾ ರೋಗ ಬಾರದಂತೆ ನೆರವಾಗ್ತದೆ. ಟ್ರೈಕೋಡರ್ಮದ ಬಳಕೆ ಸಹ ಸಗಣಿ ಗೊಬ್ಬರದ ಜೊತೆಗೆ ಉತ್ತಮವಾದ ಮಾರ್ಗನೇ. ಇನ್ನೂ ಒಂದಿದೆ, ಎಲ್ಲಾದರೂ ನೀವು ಶುಂಠಿ ಬೆಳೆಯನ್ನು ನೋಡ್ಲಿಕ್ಕೆ ಹೋಗಿ ಅಲ್ಲಿ ಬರಿಗಾಲೆಲ್ಲೋ ಅಥವಾ ಚಪ್ಪಲಿಯಲ್ಲೋ ಕೊಳೆ ರೋಗದ ಜಾಗವನ್ನು ಮೆಟ್ಟಿ ಅಥವಾ ಮುಟ್ಟಿ ಬಂದಿದ್ರೆ ನಿಮ್ಮ ಜಮೀನಿಗೂ ಅದು ಬರಲಿಕ್ಕೆ ಸಾಧ್ಯತೆ ಇದೆ. ಗೊಬ್ಬರದ ಮೂಲಕವೂ, ಮಣ್ಣಿನ ಮೂಲಕವೂ, ಹಾಗೆ ಪ್ರಾಣಿ ಪಕ್ಷಿ ಮನುಷ್ಯರ ಮೂಲಕವೂ ಕೊಳೆ ರೋಗದ ರೋಗಾಣುಗಳು ನಿಮ್ಮ ಜಮೀನಿಗೂ ಪ್ರವೇಶ ಮಾಡಬಹುದು. ಈ ಸಲುವಾಗಿ ಎಚ್ಚರಿಕೆಯಿಂದ ಈ ರೋಗಾಣುಗಳು ಬರದಂತೆ ಗಮನಹರಿಸಿದರೆ ಒಳ್ಳೆಯದು. ಅಂದರೆ ನೀವು ಸಹ ಎಲ್ಲೆಲ್ಲೋ ಹೋಗಿ ಬಂದು ಹಾಗೆ ನಿಮ್ಮ ಜಮೀನಿಗೆ ಹೋಗ್ಬಿಟ್ರೆ ನಿಮ್ಮ ಜಮೀನಿಗೆ ನೀವೇ ಕೊಳೆ ರೋಗಾಣುಗಳನ್ನು ತಂದಂತೆ. ಇನ್ನು ಬೇರೆಯವರು ಶುಂಠಿ ಜಮೀನು ಹೇಗಿದೆ ಅಂತ ನೋಡಿಕೊಂಡು ಬರಲಿಕ್ಕೆ ಬಂದವ್ರಿಗೂ ಕೆಲವೊಂದು ಷರತ್ತುಗಳನ್ನು, ನಿರ್ಬಂಧಗಳನ್ನು ಹೇರಿದರೂ ತಪ್ಪಾಗಲಾರದು. ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಹೇಗೆ ಸ್ವಚ್ಛತೆಯನ್ನು ನಿರ್ಬಂಧಗಳನ್ನು ಹಾಕ್ಕೊಳ್ತಾರೋ ಹಾಗೆ ರೋಗಾಣುಗಳು ನಿಮ್ಮ ಜಮೀನಿಗೆ ಬಾರದಂತೆ ಈ ರೀತಿಯ ಕೆಲಸಗಳು ನೆರವಾಗ್ತವೆ. ಕೇಳಿದರೆ ಈಗಾಗಲೇ ಫೆಬ್ರವರಿ ಮಾರ್ಚ್ನಲ್ಲಿ ಹಾಕಿದ ಬೆಳೆ 3-4 ಬೆಳವಣಿಗೆಯಾಗಿದೆ. ಕೆಲವೊಂದ್ ಕಡೆಗೆ ಬಹಳ ಚೆನ್ನಾಗಿ ಬಂದಿರಬಹುದು, ಕೆಲವೊಂದ್ ಕಡೆಗೆ ಯಾಕೋ ಹಳದಿ ಇದೆ, ಸರಿಯಾಗಿ ಬೆಳವಣಿಗೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಿರ್ತೀರಿ ಅಥವಾ ನೀವು ನೋಡ್ತಾ ಇರ್ತೀರಿ. ಆ ರೀತಿಯ ಶುಂಠಿ ಬೆಳೆಗೆ ಸಿಂಪರಣೆಗಳನ್ನ ಉಪಯೋಗಿಸ್ಕೊಂಡ್ರೆ ಉತ್ತಮವೇ. ಮಣ್ಣಿಗೆ ಹಾಕಿ ಆ ಬೆಳೆ ಚೇತರಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಲೆಗೆ ನೇರವಾಗಿ ಸಿಂಪರಣೆ ಮೂಲಕ ಕೊಡೋದ್ರಿಂದ ಬಹುಬೇಗ ಎಲೆಗಳು ಪೋಷಕಾಂಶಗಳನ್ನು ಹೀರಿಕೊಳ್ತವೆ, ಚೇತರಿಕೆ ಕಾಣುತ್ತೆ, ಬೆಳೆ ಇಳುವರಿಗೂ ಈ ಕ್ರಮ ನೆರವಾಗ್ತದೆ. ಸೊಗಸಾದ ಶುಂಠಿ ಬೆಳೆಗೆ ನೂ ಆಲ್ಗಿ ದ್ರಾವಣ ಬಳಸಿಕೊಳ್ಳಿ.